हमने फसल बीमा योजना को अधिक प्रभावी बनाया, उसके दायरे में ज्यादा किसानों को लाए। नहीं है डर नहीं फिकर, मिली हमें नई डगर, फसल का करवा के बीमा, किसान की चिंता को छीना। आज ही प्रधानमंत्री फसल बीमा योजना से जुड़े और निश्चिंत हो जाएं। कृषि एवं किसान कल्याण मंत्रालय, भारत सरकार। ಆತ್ಮನಿರ್ಭರ ಭಾರತ ಅಭಿಯಾನ. ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ಔಪಚಾರೀಕರಣ ಯೋಜನೆಯಡಿ ಹೊಸ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆ ಪ್ರಾರಂಭಿಸಲು ಹಾಗೂ ಹಾಲಿ ಇರುವ ಕಿರು ಆಹಾರ ಸಂಸ್ಕರಣೆ ಉದ್ದಿಮೆಗಳನ್ನು ವಿಸ್ತರಿಸಲು ಸುವರ್ಣಾವಕಾಶ. ವೈಯಕ್ತಿಕ ಉದ್ದಿಮೆದಾರರಿಗೆ ಹಾಗೂ ಗುಂಪುಗಳಿಗೆ ಅರ್ಹ ಯೋಜನಾ ವೆಚ್ಚದ ಶೇಕಡ 35% ಮೌಲ್ಯದ ಸಾಲ ಸಂಪರ್ಕಿಸುವ ಸಹಾಯಧನ, ಜೊತೆಗೆ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರದ ಶೇಕಡ 15% ಸಹಾಯಧನ, ಗರಿಷ್ಠ ರೂ 15 ಲಕ್ಷ ಸಹಾಯಧನ ಪಡೆಯಲು ಅವಕಾಶ. ಅರ್ಹ ಫಲಾನುಭವಿಗಳು ಮಾಲೀಕತ್ವದ ಉದ್ದಿಮೆಗಳು, ಪಾಲುದಾರಿಕೆ ಉದ್ದಿಮೆಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಸಹಕಾರಿಗಳು, ಸ್ವಸಹಾಯ ಸಂಘಗಳು ಹಾಗೂ ಖಾಸಗಿ ಕಂಪನಿಗಳು, ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ ಹಾಗೂ ಸಣ್ಣ ಪರಿಕರಗಳನ್ನು ಖರೀದಿಸಲು ಗರಿಷ್ಠ 40,000 ರೂಪಾಯಿ, ಸಾಮಾನ್ಯ ಮೂಲಭೂತ ಸೌಕರ್ಯ ಸ್ಥಾಪನೆಗೆ ಶೇಕಡ 35% ಸಾಲ ಸಂಪರ್ಕಿತ ಸಹಾಯಧನ, ಗರಿಷ್ಠ ಯೋಜನಾ ವೆಚ್ಚ ರೂ 10 ಕೋಟಿ ಹಾಗೂ ಗರಿಷ್ಠ ಸಹಾಯಧನ ರೂ 3 ಕೋಟಿ, ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆ ಬೆಂಬಲಿಸಲು ಯೋಜನಾ ವೆಚ್ಚದ ಶೇಕಡ 50% ಸಹಾಯಧನ. ಹೆಚ್ಚಿನ ಮಾಹಿತಿಗಾಗಿ ಆಯಾ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ. ಪ್ರಕಟಣೆ, ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣ ಹಾಗೂ ರಫ್ತು ನಿಗಮ ನಿಯಮಿತ, ಬೆಂಗಳೂರು. ಈಗ ಕೇಳೋಣ ಅಳ್ಳಿಕಟ್ಟೆ ಪ್ರಸ್ತುತ ಕೃಷಿ ವಿದ್ಯಮಾನಗಳ ಕುರಿತು ಮಾತುಕತೆ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಮತ್ತು ಅನಿತಾ ಎಸ್ ಜಿ. ಏನಪ್ಪ ಶಂಕರಣ್ಣ ಇಷ್ಟೊಂದು ಕೆಮ್ತಿದ್ಯ ನೀನು? ಅಯ್ಯೋ ಯಾರಿಗೆ ಹೇಳನಪ್ಪ ನನ್ನ ಪಾಡ, ಕೆಮ್ಮಿ ಕೆಮ್ಮಿ ಕೆಮ್ಮಿ ಕೆಮ್ಮಿ ಎದೆಲ್ಲ ಉರಿತೈತ್ ಕಣಯ್ಯ. ಯಾಕೆ ಕೆಮ್ಮಿ ಇದಕ್ಕಿದಂಗೆ ಯಾಕೆ ಬಂದ್ಬಿಡ್ತೀನಿ? ಯಾಕಾಯ್ತೋ ಕಾಣೆ ಕನಪ್ಪ, ಕಷಾಯ ಪಶಾಯ ಏನು ಕುಡಿಲಿಲ್ವಾ? ಅಯ್ಯೋ ನಮ್ಮನೆಯವಳು ಮಾಡ್ಕೊಟ್ಲು, ನಮ್ಮ ಅವನು ಮಾಡ್ಕೊಡ್ತು, ಏನ್ ಕುಡಿದ್ರುವೆ ಎದೆ ಉರಿ ಮೈಕೈ ನೋವು ಪಕ್ಕೆಲ್ಲ ಹೇಳ್ತಾಣೆಯ. ಆಯ್ತಾ ಇಲ್ಲೋ ನನ್ನ ಕೈಲಿ ಆಯ್ತಿಲ್ಲ ಕನಪ್ಪ. ಇಲ್ಲ ಈ ಕೆಮ್ಮ ಐತಲ್ಲ ಇದೊಂಥರ ಈ ಬೇರೆವೆಲ್ಲ ಒಂದ್ ಹರಿತೋಟಿಗೆ ತಂದ್ಬಿಡ್ಬೋದು, ಇದು ಒಬ್ಬೊಬ್ರು ಕಾಡ್ಬಿಡ್ತದೆ ಶಂಕರಣ್ಣ. ನನಗೂ ಒಂದ್ಸರಿ ಆಗಿತ್ತು ಈಗ ಒಂದು 4-5 ವರ್ಷದಲ್ಲಿ. ಏನ್ ಎಲ್ಲಿ ಹೋಗಿ ಕೂತ್ಕೊಂಡ್ರು ಬರೀ ಕೆಮ್ಮದೆಯ, ಏನ್ ಇಷ್ಟ ಕೆಮ್ತನಲ್ಲಿ ಇವನು ಅಂತ ಅನ್ಕೊಂಡು ಜನ ಹತ್ರ ಸೇರ್ಸಂಗ ಬಿಟ್ಟಿದ್ರು. ದಮ್ಗಿಮ್ಮಿರ್ಬೇಕು ಅಂತವ. ಏನ್ ಒಂದು 3-4 ತಿಂಗಳಾದ್ರೂ ಕಡಿಮೆ ಆಗ್ಬಾರ್ದು ಅದು. ಆಮೇಲೆ ಉಪ್ಪು ತಿನ್ನು ಅಂತ ಅಂದ್ರು, ವಿಳ್ಯದೆಲೆ ತಿನ್ನು ಅಂತ ಅಂದ್ರು, ಉಪ್ಪು ವಿಳ್ಯದೆಲೆ ಎರಡನ್ನೂ ಸೇರ್ಸ್ಕೊಂಡ್ ತಿನ್ನು ಅಂತ ಅಂದ್ರು, ಏನ್ ಯಾರ್ಯಾರು ಏನೇನು ಹೇಳಿದ್ರು ಎಲ್ಲದನ್ನು ಮಾಡಿದೆ. ಅಂತ ನೀನು ಬೇಕಾದಷ್ಟು ಮನೆ ಮದ್ದು ಮಾಡಿದೆ ಅನ್ನೋ ಮಾಡಿದೆ. ಕೊನೆಗದ್ ಯಾವಾಗ ಹೋಗ್ಬೇಕು ಅವಾಗಲೇ ಹೋಗಿದ್ದು. ಹಂಗಂತೀಯ? ಆಮೇಲೆ ಎಲ್ಲಾನು ಬಿಟ್ಬಿಟ್ಟೆ ಮಾಡಿ ಮಾಡಿ. ಈಗ ಇಂಗ್ಲಿಷ್ ಔಷಧಿ ತಗೊಂಡೆ, ಆಮೇಲೆ ನಾಟಿ ಔಷಧಿ ಏನೇನಿತ್ತು ಅದೆಲ್ಲ ತಗೊಂಡೆ, ಕಷಾಯ ಪಶಾಯ ಎಲ್ಲ ತಗೊಂಡೆ, ಅವೆಲ್ಲಾನು ತಗೊಂಡು ಬಿಟ್ಟು ಒಂದ್ 15-20 ದಿವಸ ಆದ್ಮೇಲೆ ಹೋಯ್ತು ನೋಡಪ್ಪ ಅದು. ಹಂಗಾರೀಗ ನೀನ್ ಹೇಳ ಪ್ರಕಾರ ನಾನು ಹಂಗೆ ಈಗ ಹೊಸ ಔಷಧಿ ತಗೊಂಡು ಆಮೇಲೆ ಬಿಟ್ಬಿಡೋದು ಒಳ್ಳೇದು ಅಂತೀಯ? ನೀನ್ ತಗೊಳ್ದೆ ಇದ್ರು ಬಿಟ್ಟು ಅದು ಹೋಯ್ತೈತೆ ಅನ್ನೋ ಗೊತ್ತಿಲ್ಲ ನನಗೆ. ಆಮೇಲೆ ನನ್ನ ಪ್ರಕಾರ ಏನು ಅಂತ ಅಂದ್ರೆ ಶಂಕರಣ್ಣ, ಈ ಕೆಲವು ಯಾವುದೇ ಕಾಯಿಲೆ ಇರಲಿ, ಆ ಕಾಯಿಲೆಗೆಲ್ಲ ಉತ್ತಮವಾದಂತ ಒಳ್ಳೆ ಔಷಧಿ ಅಂತ ಏನಪ್ಪ ಅಂತ ಅಂದ್ರೆ ಟೈಮ್ ನೋಡಪ್ಪ. ಅಂದ್ರೆ ಟೈಮ್ ಬರಬೇಕು, ಅದು ಹೋಗ್ಬೇಕು, ಸಮಯನೇ ಎಲ್ಲದಕ್ಕೂ ಉತ್ತರ ನೀಡ್ತದೆ ಅಂತೀಯ? ನೀಡ್ತದೆ ಅಂತ ಹೇಳಿ. ಅಂದ್ರೆ ಈಗ ನಿನ್ ಪ್ರಕಾರ ನನ್ನ ಟೈಮ್ ಸರಿ ಇಲ್ಲ? ಟೈಮು ಸರಿ ಇಲ್ಲ ಅಂತ ಅಲ್ಲ, ಈಗ ಒಂದು ಕೆಲವು ಆಮೇಲೆ ಏನು ಅಂತ ಅಂದ್ರೆ ಶಂಕರಣ್ಣ, ನಾವ್ ಅರ್ಥ ಮಾಡ್ಕೋಬೇಕು ಈ ರೋಗ ರುಜಿನ ಎಲ್ಲ ಬತ್ತವಲ್ಲ ಇವ್ ಯಾಕೆ ಬತ್ತವೆ ಅಂತ ಅಂದ್ರೆ, ಈ ಕೆಮ್ಮಾಗ್ಬಹುದು, ಜ್ವರ ಆಗ್ಬಹುದು, ಶೀತ ಆಗ್ಬಹುದು, ಇವೆಲ್ಲ ಯಾಕೆ ಬತ್ತವೆ ಅಂತ ಅಂದ್ರೆ, ಈ ನಮ್ಮ ವಾತಾವರಣ ಇರ್ತದಲ್ಲ, ಈ ವಾತಾವರಣಕ್ಕೆ ಒಂದೊಂದ್ಸರಿ ನಮ್ಗೆ ಹೊಂದ್ಕೊಳಕ್ ಆಗಲ್ಲ, ಅಂತ ಸಂದರ್ಭದಲ್ಲಿ ಇವೆಲ್ಲ ಬರೋಂಥದ್ದು. ಅಂದ್ರೆ ನಮ್ ದೇಹ ಅದಕ್ಕೆ ಸ್ಪಂದಿಸ್ತಿಲ್ಲ. ಸ್ಪಂದಿಸ್ತಿಲ್ಲ ಅನ್ನೋದ್ಕಿಂತಲೂ ಸ್ಪಂದಿಸಕ್ ಪ್ರಯತ್ನ ಮಾಡ್ತಿರ್ತದೆ. ಈಗ ನಮ್ಗೆ ಹೆಂಗೆ ಅಂತ ಅಂದ್ರೆ ಶಂಕರಣ್ಣ, ಈಗ ಒಂದ್ ಜ್ವರ ಬಂತು ಅಂತ ಇಟ್ಕ, ನಾವ್ ಒಂದ್ ದಿವ್ಸ ಜ್ವರದಲ್ಲಿ ಮಲ್ಗಕ್ ನಮ್ಗೀಗ ಇಷ್ಟವೇ ಇಲ್ಲ. ಅದೇ ಆಗಲ್ಲ ನೋಡ, ಸ್ಕೂಲ್ಗೆ ಹೋಗುವಾಗ ಒಂದ್ ಎರಡ್ ಜ್ವರ ಬರಬಾರ್ದು ನಂಗೆ ಅಂತ ಬಂದ್ರು ಸಾಕು, ಬಂದ್ರು ಸಾಕು ಅಂತವ ಅಂತ ಅನ್ಸೋದು. ಅವಾಗ ಏನ್ ಮಾಡಿವ್, ಒಂದ್ ಎರಡ್ ದಿವಸ ಚೆನ್ನಾಗಿ ರೆಸ್ಟ್ ಆಗಿಬಿಡುವ. ಈಗ ಹಂಗಲ್ಲ ಕಣಪ್ಪ, ಈಗೆಲ್ಲ ಸ್ವಲ್ಪ ಜಬ್ಬದಾರಿ ಜಾಸ್ತಿ ಆಗಿ ನಮ್ದು ಈಗ ಮೊಬೈಲ್ ಕಾಲ್ ಆಗೋಯ್ತಲ್ಲ, ಪ್ರತಿಯೊಂದು ನಮ್ಗೀಗ ಆ ತಕ್ಷಣಕ್ಕೆ ಈ ಪ್ರತಿಯೊಂದುವೆ ತಕ್ಷಣಕ್ಕೆ ಆಗ್ಬಿಡ್ಬೇಕು. ಅದೇನು ಅಂತ ಅಂದ್ರೆ ಒಂಚೂರು ಮುಗ್ಸೋರಂಗಿಲ್ಲ ನೋಡು, ಒಂಚೂರು ಕೆಮ್ಮಂಗಿಲ್ಲ. ಆಗ್ಲೇ ಹೇಳಿದ್ನಲ್ಲ, ನಾಲ್ಕ ಜನ ಹತ್ರ ಬಿಟ್ಕೋತಾರ ಇಲ್ವೋ ಅನ್ನೋ ಒಂದು ಇದಕ್ಕೆ ಬೇಗ ಹೊಡೋಗ್ಬಿಡೋದು, ಮಾತ್ರೆ ತಗೋಬಿಡೋದು. ಈಗೇನ್ ಡಾಕ್ಟರ್ ತಗೋ ಹೋಗಂಗಿಲ್ಲ, ನಮ್ಗೆ ಗೊತ್ತಲ್ಲ ಎಲ್ಲವೀಗ ಯಾವ್ಯಾವ್ದು ಕೆಮ್ಗೆ ಯಾವ್ದು, ಜ್ವರಕ್ಕೆ ಯಾವ್ದು, ಶೀತ್ಗೆ ಯಾವ್ದು ಅಂತ ಎಲ್ಲ ಗೊತ್ತಲ್ಲ, ತಗೋಬಿಡೋದು. ಇವು ತಗೊಂಡು ಅಲ್ಲೇ ನಿಲ್ಸ್ಕೊಬಿಡ್ತದ. ಅವಾಗ ನಮ್ಮ ದೇಹ ಏನ್ ಪ್ರತಿಕ್ರಿಯೆ ತೋರ್ಸಕ್ ಪ್ರಯತ್ನ ಪಡ್ತಿರ್ತದೋ ಅದ ಅಲ್ಲಿಗೆ ನಿಂತು ಹೋಗ್ಬಿಡ್ತದೆ. ಅಲ್ಲ ನೀನ್ ಹೇಳ್ದಂಗೆ ಆಗ್ಲಿಂದವ ಹತ್ರ ಸೇರಿಸ್ತಿತ್ತಲ್ಲ ಅಂದಲ್ಲ, ನಾ ಕೆಮ್ಮಿದ್ದನ್ನ ಆಗ್ಲೇ ಎಲ್ಲ ನೋಡ್ಬಿಟ್ಲು ಬಾಗ್ಲ ಸಂದಿಲ್ಲಿ ಆಯ್ತಾ, ಅಲ್ಲೇ ನಿಂತಳೆ ಮನೆ ತಕ್ಕ ಹತ್ರ ಬರ್ತಾ ಇಲ್ಲ. ಹ್ಮ್ ನೋಡ್ ಬಂದ್ರೆ ನನಗ್ ಕೆಮ್ಮಾಯ್ತದ ಅಂತವ. ಯಾಕೆ ಮತ್ತೆ ನನ್ನ ಭಾರಕ ಏನಕ್ಕಲ್ಲ ಭಾರಕ ಶಂಕರಣ್ಣ, ಯಾಕ ಗೊತ್ತಾ ಭಯ, ಕೊರೋನಾ ಗಿರನ ಬಂದಿದ್ದತ್ತು ಅಂತ ಹೇಳಿ ಭಯ ಅಷ್ಟೇನೆ. ಓ ಬಹಳ ಕಷ್ಟ ಹಂಗಾರೆ ಅಣ್ಣ, ಇವಳು ಯಾಕೋ ಬಾರ ದೂರದಲ್ಲಿ ನಿಂತ್ಕ ಮಾತಾಡ್ತಾವಳೆ. ಅಯ್ಯೋ ಇಲ್ಲದಲ್ಲ ಯಾಕೆ ಕರಿತೀವಿ ಬಿಡೋ ಬಾತಿಗೆ, ನಾವು ಅನುಭವಿಸಿದ್ವಿ 2 ವರ್ಷ ಅಲ್ವಾ, ಮತ್ತೆ ಇನ್ನೂ ಬೇಕು ಅಂತ ನಿಂಗೆ? ಬೇಡ ಅಣ್ಣ, ಅದಕ್ಕೇನೆ ಅನುಭವಿಸಿದೀನಲ್ಲ ಹೆದ್ರಕೊಂಡು, ಅದಕ್ಕೆ ಸ್ವಲ್ಪ ಹೋಸಿ ದೂರ ಇರೋಣ ಅನ್ಬಿಟ್ಟು ಹಂಗೇನೆ ಬಾಗ್ಲ ಹತ್ರನೇ ನೋಡ್ಕೊಂಡು ನಿಂತಿದ್ದೆ, ಏನೋ ಮಾತಾಡ್ತಾರಲ್ಲ ಇಬ್ರು ಅಂತ. ಅಲ್ಲ ನೀನು ಬಂದಿದ್ಯ ಸರಿ, ನಿನಗೆ ಆಟೊಂದು ನಿನಗೆ ಹೆದರಿಕೆ ಭಯ ಇದ್ರೆ ಆ ಸರ್ಗೈತಲ್ಲ ಸರ್ಗಲ್ಲಂಗೆ ಬಾಯಿ ಮುಚ್ಕೊಂಡ್ ಬಾವಳಿಕೆ ಅಷ್ಟೇ. ಏನಂತ ಅಣ್ಣಯ್ಯ, ಇನ್ನೇನ್ ಮಾಡ್ತೀವಿ, ಮಾಸ್ಕ್ ಹಾಕಂಬ ಅಂತ ಹೇಳು. ಅಲ್ಲ ಮಾಸ್ಕ್ ಈಗ ಇಲ್ವಲ್ಲ ತಕ್ಷಣಕ್ಕೆ, ಆಮೇಲೆ ಇನ್ನೊಂದೇನ್ ಗೊತ್ತಾ, ಏನು ಅವು ಇವು ಕೇಳಕ್ಕೆ ಅಂತ ಬಂದಿರ್ತಾಳೆ, ಆದ್ರೂ ಈ ಟೈಮ್ ಅಲ್ಲೆಲ್ಲ ಎಲ್ಲಿ ಮಾಸ್ತಾನ್ ಹೋಯ್ತಾಳೆ ಅಲ್ವಾ, ಅದಕ್ಕೆ ಹೆಂಗಾರಾಗ್ಲಿ ಆ ಸರ್ಗನೆ ಬೈಕ್ ನೀಟಾಗಿ ಕಟ್ಕ, ಒಳಗೆ ಬಂದು ಕೂತ್ಕ. ಆಯ್ತು ಹಂಗೆ ಮಾಡ್ತೀನಿ, ಯಾಕೆಂದ್ರೆ ನನ್ನ ಹುಷಾರಲ್ಲಿ ನಾನು ಇರ್ಬೇಕಲ್ಲ. ಅಲ್ಲ ಅಪ್ಪಚ್ಚ ಬಿಡು, ಈಗ ನಿನ್ ಟೇಕ್ ಓವರ್ ಅಲ್ಲ, ನೀನ್ ಟೇಕ್ ಓವರ್ ಮಾಡ್ಕೊಂಡೇ ಇದ್ರೆ ಮತ್ತೆ ಹುಷಾರಾಗಕ್ಕಾಗೋದು. ಅದಕ್ಕೇನೆ ಅಣ್ಣಯ್ಯ, ಈ ಕೆಮ್ಮಿನ ವಿಚಾರ ಮಾತಾಡ್ತಾ ಮಾತಾಡ್ತಾ ಈಗ ನೋಡು, ಈಗ ಕಳೆದ ವಾರದಲ್ಲಿ ಆಚೆ ವಾರದಲ್ಲಿ ಬಂತು ಬಂತು ಮಳೆ, ಆ ಮಳೆ ಬರಲಾಗಿ ನನಗೆ ಜ್ವಾಳಕ್ಕೆ ಗೊಬ್ಬರನ ಇಡಕ್ಕೆ ಪುರ್ಸತ್ ಆಗ್ಲಿಲ್ಲ ಆಗ್ಲಿಲ್ಲ. ಆದ್ರೆ ಈಗ ನೋಡು, ಈಗ ಮೊನ್ನೆ ಸೋಮವಾರ ಮಂಗಳವಾರದಿಂದ ಒಸಿ ಬಿಸಿಲು ಚಟ್ಕೊಟ್ಟಂಗ್ ಬತ್ತಾ, ಚೆನ್ನಾಗಿ ಬಂತು ಬಿಡು. ನಾನು ನಿನ್ನೆ ಮೊನ್ನೆ ಗೊಬ್ಬರ ಇಟ್ಟಕನಪ್ಪ ಇಟ್ಟು ಮತ್ತೆ ಅಲ್ಲ, ಮೊದ್ಲು ಈ ಭಾನುವಾರ ಸೋಮವಾರದಾಗ ಇಡೋಣ ಅಂತ ಯೋಚನೆ ಮಾಡಿದೆ, ಸ್ವಲ್ಪ ಹೊಳವಾಗಿತ್ತು, ಕಾಲ ಇಡಕ್ ಆಯ್ತಿತ್ತಿಲ್ಲ ಅಂತ. ಎಲ್ಲಿ ಕಾಲ ಇಡಕ್ ಆಗತ್ತಾನೆ ಹಾಕೋದು ನೀನು? ಅದಕ್ಕೆ ಒಸಿ ಒಸಿ ಯಾವ ಆರ್ಲಿ ಅಂತ ಕಾಯ್ಕೊಂಡಿದ್ನ. ಸದ್ಯ ಏನೋ ದೇವ್ರ ದೊಡ್ಡವನು, ನೀನ್ ಹೇಳಂಗೆ ಎಲ್ಲಾನು ನಾವ್ ತಾಳ್ಮೆಯಿಂದ ಕಾಯ್ಕೊಂಡಿದ್ರೆ ಒಳ್ಳೇದಾಯ್ತದೆ ನಂಗೆ. ಈ ಒಸಿ ಹೊಳವಾಯ್ತಾ ನೋಡಪ್ಪ, ಒಂಚೂರು ಕಾಲಿಡಂಗಿತ್ತು, ದಡ ದಡ ದಡದ ಎರಡ್ ಜನ ಸೇರ್ಸ್ಕೊಂಡು ನಿನ್ನೂ ಅವಳನ್ನೆಲ್ಲ ಕರ್ದೆ ಅಂದ್ರೆ ನೀವೇನ ಭಂಗ ಮಾಡ್ತಿದ್ರೇನೋ. ನಾನು ಹೊತ್ಲಾಗ ಒಸಿನ ಹತ್ಲ ಬೇಗ ಹತ್ಲ ಕರ್ಕೊಂಡು ಹೋಗಿ ಒಂದ್ ಮೂರ್ ಜನವ ಗೊಬ್ಬರ ಇಟ್ಟತ್ಲ ಮುಗಿಸೇ ಬಿಟ್ಟಿದ್ದೆ ನೋಡತ್ಲ. ಒಳ್ಳೆ ಕೆಲಸ ಮಾಡ್ದೆ, ಸ್ವಲ್ಪ ಬರ ನೋಡ್ಕೊಂಡು ಒಂದ್ ಎರಡು ಅರ್ಥ ಹರಗ್ಬಿಡು. ಅಲ್ಲ ಹರಬೇಕು ಹರಬೇಕು, ಯಾಕೋ ಈ ಮೊನ್ನಿಂದನೆಯ ಮತ್ತಿದ್ದು ಹೊಸ ಮಳೆ ಶುರು ಆಗೈತನೆಯ, ಪುಷ್ಯ ಮಳೆ. ಈಗ ಪುನರಾಸಿ ಮುಗೀತು, ಪುಷ್ಯ ಮಳೆ. ಪುಷ್ಯ ಮಳೆ ಹೆಂಗಾಯ್ತದ ಏನೋ ಗೊತ್ತಿಲ್ಲ, ಗೊತ್ತಿಲ್ಲ. ಒಸಿ ಏನ್ ಅನ್ಕೋತೀನಿ ಗೊತ್ತಾ, ಚೂರು ಹೊಳವಾದ್ರ ಅನುಕೂಲ ಅಂತೀನಿ. ಹೊಳವಾಗ್ಬೇಕು. ಹ್ಮ್, ಯಾಕೆ ಅಂತಂದ್ರೆ ನೀ ಕಣಂಗೆಯ ನಮ್ಗಿಂತ ಮೊದ್ಲು ಹಾಕ್ತವ್ರದು ಜ್ವಾಳ ಎಲ್ಲ ಚೆನ್ನಾಗ್ ಬಂದೈತೆ. ಈ ಗೆಂಡೆ ಹಾಕಿದ್ರಲ್ಲ ಅಣ್ಣಯ್ಯ, ಗೆಂಡೆ ಹಾಕಿದ್ರಲ್ಲ ಆಗ್ಲೇ ಹೂ ಬಿಡ್ತಾ ಕೂತೈತೆ, ಹೂ ಬಿಡ್ತೈತೆ. ಹೊಲ ನೋಡಿದ್ರೆ ಖುಷಿ ಆಯ್ತದೆ, ಖುಷಿ ಆಯ್ತದೆ. ಆದ್ರೆ ಹಿಂಗೆ ಮತ್ತೀಗ ಹಿಡಿತಲ್ಲಪ್ಪ ಪುನರಸಿ, ಅದೇ ತರ ಅಂದ್ರೆ ಇದು ಬಂದ್ಬಿಟ್ರೆ ಅಷ್ಟೇ ಕತೆ, ನಾವಿನ್ನ ಏನು ಅಂತ ಗೊತ್ತಿಲ್ಲ. ಇಲ್ಲ ಮಳೆ ಬೆಳೆ ಹೆಂಗೆ ಅಂತ ಅಂದ್ರೆ ಶಂಕರಣ್ಣ, ಅವಕ್ಕೂ ಗೊತ್ತು ಯಾವ ಟೈಮ್ಗೆ ಏನಾದ್ರೆ ಹೆಂಗಾಯ್ತದೆ ಏನ್ ಬಿಡ್ತದೆ ಅಂತ ಹೇಳ್ಬಿಟ್ಟು. ಹಂಗಾಗಿ ನೋಡು ಹೆಂಗ್ ಕೊಡ್ತು ಹುಳು ಕೊಡ್ತು. ಈಗೇನ್ ನಾವೇನ್ ಹೇಳಕ್ ಹೋಗಿದ್ವಾ ಹೊಳಬೇಕು ನಮ್ಗೆ ಅಂತ ಹೇಳ್ಬಿಟ್ಟು? ಇಲ್ಲ ಇಲ್ಲ, ನಾವ್ ಹೇಳಿದ್ರು ಏನ್ ಕೇಳಿಸ್ಕೊತದ ಅದು? ಅಲ್ಲ, ಅದು ಇನ್ನೊಂದೇನು ಅಂತಂದ್ರೆ ಪ್ರಕೃತಿ ಮುಂದೆ ನಾವೆಲ್ಲ ಒಂದು ಹುಲ್ ಕಡ್ಡಿನ ಅಲ್ವಲ್ಲ ಅಣ್ಣಯ್ಯ. ಅದು ನೋಡು ಯಾವ್ಯಾವ ಟೈಮ್ಗೆ ಏನೇನ್ ಮಾಡ್ಬೇಕು ಹೆಂಗಿರ್ಬೇಕು ನಮ್ಗಿಂತಲೇ ಚೆನ್ನಾಗ್ ಗೊತ್ತದು. ನಾವು ಸುಮ್ನೆ ಹೆಂಗ್ ಒದ್ದಾಡ್ತೇವೆ ಅಷ್ಟೇ, ಬಡದಾಡ್ಕೊಂಡು ಹಂಗಾಗ್ಬೇಕಾಯ್ತು ಹಿಂಗಾಗ್ಬೇಕಾಯ್ತು. ನೋಡಪ್ಪ ಕಳೆದ ವಾರದಲ್ಲೆಲ್ಲ ಬಿಸಿಲು ಬಿಸಿಲು ಬೇಕು ಬಿಸಿಲು ಬೇಕು ಅಂತಿದ್ರು, ಈ ಬೆಳಗ್ಗೆ 8 ಗಂಟೆಗೆ ಏನ್ ಹಿಂಗ್ ಹೊಡಿದ್ರು ಬಿಸಿಲು? ಅಲ್ಲ ಈ ಹೊಳ ಕೊಡೋಲಾಗೆ ಮತ್ತೆ ನನಗೆ ಗೊಬ್ಬರ ಇಡಕ್ಕಾಗಿತ್ತು. ಅದು ಒಂದೇ ಇನ್ನೊಂದೇನು ಅಂತಂದ್ರೆ, ಈ ಮಳೆ ಮಳೆ ಮಳೆ ಅಂತ ನಾವು ಬಹಳ ಪೇಚಾಡ್ಬಿಟ್ವಲ್ಲ, ನಾನು ಹಿಂಗೆ ನೀ ಕಾಣಂಗೆ ನಿನ್ನ ಮಾತು ಕೇಳ್ಕೊಂಡು ಹಿಂಗೆ ಒಂದ್ ಎರಡ್ ಮೂರು ಕಡೆ ಒಂದಷ್ಟು ಪಟ್ಟಕ್ಕೆಲ್ಲ ಮತ್ತೆ ಹಳ್ಳಿ ಮೇಲೆ ಹೋಗಿ ಬಂದೆ. ಆಯ್ತಾ, ಕೆಲವು ಕಡೆ ಮಳೆನೇ ಆಗಿಲ್ಲ, ಮಳೆ ಆಗಿಲ್ಲ. ಇನ್ ಕೆಲವರು ಎಂತ ಒಳ್ಳೆ ಕೆಲಸ ಮಾಡ್ಕೊಂಡವ್ರೆ ಅಂತಂದ್ರೆ, ಈಗ ಜರಿ ಇರ್ತದಲ್ಲ ಈ ಬೆಟ್ಟ ಸಾಲಲ್ಲಿ ಗಿರಿ ಸಾಲಲ್ಲೆಲ್ಲ ಇರ್ತಾರಲ್ಲ, ಅವರು ಬರಂದಿರನ್ನೆಲ್ಲ ದೊಡ್ಡ ದೊಡ್ಡ ಹೊಂಡ ಮಾಡಿ ಹೆಂಗ್ ನೀರ್ ಶೇಖರಣೆ ಮಾಡ್ತಾವ್ರೆ ಅಂತೀಯ? ತುಂಬಿಸಿಟ್ಕೊಬಿಟ್ಟವ್ರೆ. ಅದಕ್ಕೆ ಮತ್ತೊಮ್ಮೆ ಮೋಟರ್ ಗಿಟರ್ ಹಾಕೊಂಡು ನೀರು ಹೊಡ್ಸ್ಕೊಳ್ದು ಹೊಡ್ಕೊಳ್ಳೋದು. ಯಾಕಂದ್ರೆ ಈಗ ಕಾಪಿ ನಾಡೋರ್ಗೆಲ್ಲವ ಈ ಇನ್ನೇನು ಮಾರ್ಚ್ ಏಪ್ರಿಲ್ ಅಂತ ಬಂದಾಗ ನೀರ್ ಬೇಕೇ ಬೇಕಾ? ಈಗ ಹೆಂಗೋ ಪ್ರಕೃತಿ ಐತೆ, ಬತ್ ಐತೆ, ನಡೀತದೆ ನಡೀತದೆ. ಅವ್ರಿಗೆ ಈ ಹಣ್ಣೆಲ್ಲ ಬಿಡಬೇಕು ಹೂವಾಗಬೇಕು ಅನ್ನೋದ್ರೆ ಕಾಪಿ ಸೆಟ್ ಆಗೋದು ಅಂತಾರಲ್ಲ, ಆ ಸೆಟ್ ಆಗ್ಬೇಕು ಅಂತಂದ್ರೆ ಫೆಬ್ರವರಿ ಮಾರ್ಚ್ ಅಲ್ಲಿ ಅವ್ರು ನೀರ್ ಹಾಕ್ಲೇಬೇಕಪ್ಪ, ಆಗೆಲ್ಲ ಮಾಡ್ಬತ್ತದೆ ಅಲ್ವಾ? ಹಂಗಾಗಿ ಇಂತ ಕೆಲಸ ಎಲ್ಲ ಮಾಡ್ಕತ್ತವ್ರೆ, ಇದು ಒಂದ್ ರೀತಿ ಅನುಕೂಲ ಆಯ್ತು ಅಂತ ಅನಿಸ್ತಪ್ಪ. ಅನುಕೂಲ ಅನುಕೂಲ ಅಂತ ಅಂದ್ರೆ ಈಗ ನೋಡಿ ಮಳೆ ಚೆನ್ನಾಗ್ ಬರೋ ಟೈಮಲ್ಲಿ ಇನ್ನೇನ್ ಕೆಮ್ಮುತ್ತಲೇ ಇದೆಯಪ್ಪ, ಅಲ್ಲಿ ಒಂಚೂರು ತಡೆ ಕಷಾಯ ಮಾಡಕ್ಕಾರ ಹೇಳ್ತೀನಿ. ಮಾಸ್ಕ್ ಹಾಕೊಂಡ್ ಕೂತ್ರು ಈ ಅಣೆಯ ಕೆಮ್ ಕೆಮ್ ಕೆಮ್ ಕೆಮ್ ಬತ್ತೈತೆ ಅವ್ನ್ ಇನ್ನೇನ್ ಮಾಡ್ತಾನೆ ಬಿಡು. ಸುಳ್ಳೆ ಹೇಳ್ತೇನೆ ನಾನು, ಸರಗ್ ಮುಚ್ಕಂತಾನೆ ಮಾಸ್ಕ್ ಅಂತ ಅಣೆಯ ಹೇಳಿದ್ ಒಂದ್ ಮಾತ್ರ ನಿನ್ ಕಿವಿ ಹೊಡಿತೈತ ಅಂತ ಮಾಸ್ಕ್ ಅಂತ ಹೇಳಿದ್ದು. ಹಂಗ ನಮ್ಗೆ ಮಾಸ್ಕ್ ಎಲ್ಲಿ ತರಕೋಗ್ಲಿ ನಾನು, ದನಿಗೆ ಮೇವುಲ್ಲ ಅಲ್ಲಿ ಮಳೆ ಬಂದು ಬಂದು ಹೊಲ ಎಲ್ಲ ತ್ಯಾವ ಎಲ್ ಮೇಸನ ಎಲ್ಲಿಟ್ರು ಸುಮ್ನೆ ಹೋಗ್ತಿರ್ತಾವ ಮ್ಯಾಕ್ ಕತ್ತೆತ್ಕೊಂಡು. ಇರ್ಲಿ ಬಿಡವ, ಈಗ ತುಂಬಾ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು. ಈಗ ರೋಗ ರುಜಿನೆಲ್ಲ ಮಂಚಕ್ ಬರ್ದೇ ಮರಕ್ ಬತ್ತದ ಅಲ್ಲ ಬಂದಿತ್ತಲ್ಲ ಅನುಭವಸನ. ಅಂದ್ರೆ ನೀನ್ ಹೇಳಂಗೆ ಯಾವ ಕಾಯಿಲೆ ಬಂದು ತಡ್ಕೋಬಹುದು, ಕೆಮ್ಮನ್ನ ತಡ್ಕೊಳಕ್ ಹಾಕಲ್ಲ, ಎಲ್ಲಾ ಕಾಯಿಲೆ ಅದೇ ಹಣೆ ಬರ ಬಂದಾಗಲೇ ಗೊತ್ತಾಗೋದು, ಅನುಭವಿಸ್ದಾಗಲೇ ಗೊತ್ತಾಗದೆ ಅನುಭವಿಸ್ದಾಗಲೇ ಗೊತ್ತಾಗೋದು. ಗೊತ್ತಾ ಈ ಕೆಮ್ಮಿ ಕೆಮ್ಮಿ ಕೆಮ್ಮಿ ನನ್ಗೆ ಹಾಳಾದಿ ಬೆನ್ನುವು ಎದೆ ಉರಿ ಪಕ್ಕೆ ನೋವು ಎಲ್ಲ ಆಗ್ಬಿಟ್ಟೈತಲ್ಲ, ಹಾಳಾದ ನೋವು ಹೊಸಿ ಹೋಗಿಸ್ಕೊಳ್ಳೋಣ ಅಂತ ಮಾತಿ ಕೂತ್ಕೊಂಡ್ರೆ ಮತ್ ಮಾತಾಡ್ತಾ ಮಾತಾಡ್ತಾ ಕೆಮ್ಮು ಹೋಯ್ತಾನೆ ಇಲ್ವಲ್ಲ ಅಣ್ಣ. ಇಲ್ಲ ಅದು ಬತ್ತಾ ಇರ್ತದೆ. ಆಮೇಲೆ ತುಂಬಾ ತಲೆ ಕೆಲ್ಸಗಳ ಕೋಬೇಡ ಶಂಕರಣ್ಣ, ನನಗೆ ಕೆಮ್ಮು ನನಗೆ ಕೆಮ್ಮು ಯಾರು ಏನ್ಕತ್ತಾರೋ ಏನೋ ಕತ್ತೇನೋ ಅಂತ ಅನ್ಕಂದ್ರೆ ಅದ್ ಪದೇ ಪದೇ ಬತ್ಲೇ ಇರ್ತದೆ. ನೀನ್ ಸ್ವಲ್ಪ ಅದೆಲ್ಲಾನು ಬಿಟ್ಬಿಟ್ಟು ಒಂಚೂರು ಹೊಲ ಜಮೀನು ಮಳೆ ಬೆಳೆ ಅಂತ ಮಾತಾಡು, ಅದ್ ಬಂದ್ರು ಕೇಳು. ನಾನು ಅದಕ್ಕೆ ಅಲ್ವಾ ನಿನ್ನೆ ಹೋಗಿ ಗೊಬ್ಬರ ಎಲ್ಲ ಇಟ್ಬಂದೆ ನೆನ್ನೆ ಮನೇಲಿ ಅಂತ ಹೇಳಿತ್ತು. ಗೊಬ್ಬರ ಇಟ್ಟಿದ್ಯಾ ಒಂದ್ ಅರ್ಥ ಹರಗ್ ಬಿಡ್ಬೇಕು ಈಗ ನಾಳೆ ನಾಡಿದ್ರಲ್ಲಿ ಹಿಂಗೆ ಏನಾರು ಹೊಳವಾದ್ರೆ ಅಲ್ಲ ನಾನ್ ಅನ್ಕತ್ತೀನಿ ಒಂಚಿ ಒಳವಾಗ್ಬೋದು ಅಂತವ. ಅಲ್ಲ ಗೊತ್ತಿಲ್ಲ ಪ್ರಕೃತಿ ಯಾವಾಗ ಹೆಂಗೆ ಏನು ಅಂತವ. ಆಯ್ತದ ಬಿಡು ಯಾವ ಕರ್ಣಯ ಅರ್ಗಕ್ಕೆ ಅಲ್ಲ ಈಗ ಹುಸಿ ಒಳವಾಗೈತಲ್ಲ ನಂದು ಮತ್ ನೀ ಕಾಣಂಗೆ ನಂದೇನ್ ನಿಂತಾರ ಏನ್ ಕೆಂಪನೆ ಮಣ್ಣಲ್ಲ, ನಂದು ಹುಸಿ ಕಲ್ ಬಣ್ಣಿರ ಭೂಮಿ ಅಲ್ವಾ, ಬೇಗ ಒಣಗ್ತದೆ ಭೂಮಿ ನೋಡಿ. ಈಗ ಬೆಳಗ್ಗೆ ಹೋಗ್ಬಿಟ್ಟು ನೋಡು ಒಂದ್ ರೌಂಡ್ ನೋಡ್ಬಿಟ್ಟು ಚೆನ್ನಾಗಿತ್ತು ಅರಗ್ಬೋದು ಅಂತ ಅಂದ್ರೆ ಒಂದ್ ಫೋನ್ ಹಾಕ್ ನಂಗೆ, ಇಬ್ರು ಜೋಡ್ಗುಂಟೆ ಹಾಕೋಣ ಕಟ್ಕೊಂಡು ಬೇಗ ಆಗ್ತದಲ್ಲಪ್ಪ ಬೇಗ. ಇಲ್ಲ ನೀನ್ ಒಬ್ನೇ ಎಷ್ಟೊತ್ತು ಒದ್ದಾಡ್ತೀಯ, ನೀನ್ ಕೆಂಪ್ಕೊಂಡ್ ಕೆಂಪ್ಕೊಂಡು ಆಮೇಲೆ ಅದೆಲ್ಲನೂ ಕುಂಟೆ ಹೊಡೆಯ ಹೊತ್ತಿಗೆ ಸಾಯಂಕಾಲ ಆಯ್ತದೆ, ಇನ್ನೂ ಕೆಮ್ಮು ಎರಡು ವರ್ಷ ಜಾಸ್ತಿ ಆಯ್ತದೆ. ಜಾಸ್ತಿ ಆಯ್ತದೆ ಅರ್ಗ ದಿನ ಅರ್ಗ್ಬೋದು, ಆದ್ರೆ ಕಾಯಿ ಕೆಡ್ಬೇಕ ಹಾಕಿಲ್ಲ. ಕಾಲು ಇಟ್ರೆ ಕತೈತೆ ಮಳ್ಕೊತಕ್ಕ ಬತ್ತೈತೆ, ಒಂದ್ ತಿಂಗಳಾಯ್ತು ಕಾಯಿ ಕೆಡ್ವಿ, ಎಲ್ಲ ಉದ್ರು ಹಾಕ್ತಿದ್ದೆ ಬಿದ್ದು ಆಯ್ಕೊಂಬರೋದು ಆಗ್ತೈತೆ. ನೋಡಿ ನೀನು ತೋಟದ ಹೇಳ್ತಾ ಇದೀಯ, ನಾನು ಇಲ್ಲಿ ನನ್ನ ಜಮೀನ್ ಹೇಳ್ತಾ ಇದೀನಿ, ನಾನು ನಿನ್ನ ತೋಟದೊಳಗೆ ಹಾಕಂದಿದ್ದೀನ ಜೋಳವ, ನಂದು ಇಲ್ಲಿ ಜಮೀನ್ಗೆ ಹಾಕಿದೀನಿ. ನೀನು ಕಾಯ ಈಗ ನೀನು ಕೆಡಸಕ್ ಹೋಗ್ಬೇಡಕ ಸುಮ್ಕಿರೋ, ಯಾವ ಕೆಡಸು ಗೊತ್ತಾ, ಮುಂದಿನ ತಿಂಗಳಲ್ಲಿ ಅದ್ರ ಮುಂದಿನ ತಿಂಗಳಿಗೆ ಕೆಡಸು ಅಂದ್ರೆ ಸೆಪ್ಟೆಂಬರ್ ಮೊದಲನೇ ವಾರಕ್ಕೆ. ಯಾಕೆ ಅಂತ ಹೇಳೋ ಗೌರಿ ಟೈಮ್ ಅಲ್ವಾ, ಒಳ್ಳೆ ದುಡ್ಡು ಆಯ್ತದೆ ಒಳ್ಳೆ ರೇಟು, ಕಾಯಿ ಬರೋದು ಆ ಟೈಮ್ಗೆ ಚೆನ್ನಾಗಿ ಚೆನ್ನಾಗಿ ಬಂದಿರ್ತವೆ. ಅಣ್ಣಯ್ಯ ಇರೋವೆಲ್ಲ ಕಾಯಿ ಬಿದೋಗ್ತಿದಾವಲ್ಲ, ಎಮ್ಮಣ್ಣ ಒಳಿಕ್ ಹೋಗಿಲ್ಲ, ಗಣ ಎತ್ತಿಲ್ಲ, ಇರೋ ಹೊಸು ಹಣ್ಗಾಯಿ ಎಲ್ಲ ಬಿದೋಗ್ತಿದಾವೆ. ಅಲ್ಲ ಹಾಕೊಂಡ್ಬತ್ತಿದೀನಿ ದಿನ ಬಿದ್ದ ಕಾಯಿನೇ ಆರ್ಸು ಸಾಲದಕ್ಕೆ ನೋಡಿ. ಈಗ ಬಾ ಅಂತಂದ್ರೆ ಈಗ ಮುಂದಿನ ವಾರದಿಂದ ಶ್ರಾವಣ ಮಾಸ ಶುರು ಆಯ್ತದ, ಇನ್ ಶ್ರಾವಣ ಮಾಸ ಶುರು ಅಂತಂದ್ರೆ ಇನ್ನೇನು ನೀನ್ ತಲೆ ಕೆಡ್ಸ್ಕೋಬೇಡ, ಹಬ್ಬ ಸಾಲಿಡ್ದು ಬತ್ತವೆ ಆಯ್ತಾ. ಎಲ್ಲ ಹಬ್ಬಕ್ಕೂ ಹೂವು ಹಣ್ಣಿಲ್ದ ಯಾರವ ಹಬ್ಬ ಮಾಡೋರು ಇಲ್ಲ ಮತ್ತೆ ಅಲ್ವಾ. ಹಂಗಾಗಿ ಹೂವು ಹಣ್ಣು ಇರೋಂತ ಹಬ್ಬಗಳು ಶುರು ಆಯ್ತವೆ, ಬಿದ್ದ ಕಾಯಿ ಆರ್ಸ್ಕೋಬತ್ತಿರೋ ನಿನ್ಗೆ ಯಾವಾಗ ಚೆನ್ನಾಗಿ ಹೊಳವಾಗಿ ಕಾಲ್ ಇಡಕಾಯ್ತದೆ ತೋಟದೊಳಕ್ಕೆ, ಆಗ ಗಣ ಏರ್ಸ್ಬಿಡತ್ಲಗಿ ಕಾಯಿ ಕೆಡ್ಸೆ ಬಿಡುವಂತೆ. ಕೆಡ್ಸ್ಲೇಬೇಕಣ್ಣ, ಇರವೆಲ್ಲ ಉದ್ರೋದ್ರೆ ಏನ್ ಮಾಡೋದು ಮತ್ತೆ, ಕೊಬ್ಬರಿ ಹಾಕದ್ಬೇಡ್ವೆ. ಓ ನೀನ್ ಕಾಯಿ ಮಾರು ನೋಡಣ್ಣ, ಕಾಯಿ ಮಾರು ಅಂತಂದ್ರೆ ಕೊಬ್ಬರಿ ಹಾಕ್ತೀನಿ ಅಂತಂತೇಳೆ ಜಾಸ್ತಿ. ಬರೀ ಕಾಯಿ ಮಾರೋದು ಬರೀ ಕೊಬ್ಬರಿನೇ ಹಾಕೋದು ಅದು ಒಳ್ಳೇದಲ್ಲ. ಈಗ ಮೊನ್ನೆ ಯಾರೋ ನಮ್ ಸ್ನೇಹಿತರು ಬಂದಿದ್ರು, ಅವ್ರು ಹೇಳ್ತಾ ಇದ್ರು ಈ ಕಾಯಿ ಕೊಬ್ಬರದ ಸವಾಸ್ ಜಾಸ್ತಿ ಆಗ್ಬಿಟ್ಟಿದ್ದಂಗೆ. ಯಾಕೆಂತಂದ್ರೆ ಈಗ ನಾವ್ ಹೇಳ್ದಂಗೆ ಇರಕ್ಲಲ್ಲಪ್ಪ ರೇಟು. ಅದು ನಿಜ, ಈಗ ಕಾಯಿ 20 ರೂಪಾಯಿ ಮ್ಯಾಕೆ ಏರೋದೇ ಇಲ್ಲ. ಆ ಕೊಬ್ಬರಿ ನೋಡಿದ್ರೆ ಹಂಗೆ, ಈಗೇನ ನಾವ್ ಹಾಕ್ತೇವೆ ಅದ್ ಬರೋ ಹೊತ್ತಿಗೆ 10 ತಿಂಗಳು ಕಳ್ಕೊಂಡು ಯಾವ ರೇಟ್ ಇರ್ತದ ಏನ್ ಕತ್ತಾನೆ ಯಾರಿಗ ಗೊತ್ತು. ಅಲ್ಲ ನಾವು ಯೋಚನೆ ಮಾಡ್ಕೊಂಡು ನೀನ್ ಹೇಳಂಗೆ ಕೊಬ್ಬರಿ ಅದು ಬಹಳ ಏರುಪೇರ್ ಆಯ್ತೈತ್ ಬಿಡು. ಹೌದೌದು, ಅದಕ್ಕೆ ಈ ರೇಟ್ ಇತ್ತು ಆಚೆ ವರ್ಷ ಆ ರೇಟ್ ಇತ್ತು ಅಂತ ಹಾಕ್ಬಿಡೋದು. ನೋಡಿದ್ರೆ ನಮ್ ದುರಾದೃಷ್ಟಕ್ಕೋ ಅಥವಾ ಎಲ್ರಿಗೋ ತೊಂದರೆ ಏನೋ ಗೊತ್ತಿಲ್ಲ, ಏಕೆ ರೇಟ್ ಬಿದ್ದೋಗ್ಬಿಟ್ಟಿರ್ತದೆ. ಅದಕ್ಕೆ ಈಗ ಬರೀ ಎಳ್ನೀರನ್ನ ಕೊಡ್ತಾನಂತೆ, ನಾನು ಈಗ ಅದನ್ನೇ ಹೇಳಕ್ಕೆ ಅಂತಿದ್ದೆ. ಈಗ ಏನು ಅಂತ ಅಂದ್ರೆ, ಈಗ ಕಾಯಿ ಆದ್ರೆ ಕಾಯಿ ಕೆಡಿಸ್ಬೇಕು, ಕೆಡಿಸಕ್ಕೆ ದುಡ್ಡು ಕೊಡ್ಬೇಕು. ಈಗ ಮೊದ್ಲೆಲ್ಲ ಬಂದು ಒಂದು ಅಂದಾಜಲ್ಲಿ ಇದ್ ಮಾಡ್ಬಿಡೋರು ಶಂಕರಣ್ಣ, ಈಗ ಮರ ಲೆಕ್ಕ ಹಾಕ್ತಾರೆ, ಒಂದ್ ಮರ ಹತ್ತಿದ್ರೆ ಇಷ್ಟು ಅಂತ ಅನ್ಕೊಂಡು ಲೆಕ್ಕ ಹಾಕೊಂಡು ಅದ್ ಕೊಡ್ತಾರೆ. ಅದಾದ್ಮೇಲೆ ಶಂಕರಣ್ಣ ಮತ್ತದ ಸುಲಿಸ್ಬೇಕು ಕಾಯಿ ಮಾರ್ತೀನಿ ಅಂತ ಅಂದ್ರೆ ಆಯ್ತಾ, ಇಲ್ಲ ಕೊಬ್ಬರಿ ಹಾಕ್ತೀನಿ ಅಂತ ಅಂದ್ರೆ ಕೊಬ್ಬರಿ ಹಾಕಕ್ಕೆ ಅದಕ್ಕೊಂದಷ್ಟು ಜನ ಬೇಕು. ಇವೆಲ್ಲ ಯಾಕೆ ಅಂತ ಅನ್ಕೊಂಡು ಈಗ ಎಳ್ನೀರ್ ಲೆಕ್ಕ ಅಂತ ಹೇಳ್ಬಿಟ್ರೆ ಅವರೆಲ್ಲ ಬಂದ್ ಮಾಡ್ಕೊಂಡು ಹೋಗ್ತಾರಲ್ಲ, ಅವರೇ ಬರ್ತಾರೆ, ಅವರೇ ಮರ ಹತ್ತಾರೆ, ಅವರೇ ಕೆಡುತ್ತಾರೆ, ಕತ್ತರಿಸ್ತಾರೆ, ಅವರೇ ತುಂಬಕೊಂಡು ಅವರೇ ತಗೊಂಡ್ ಹೋಗ್ತಾರೆ. 18-20 ಕೊಡ್ತಾರೆ, 30 ಮಾರ್ಕತ್ತಾರ ಮಾರ್ಕಳ್ಳಿ ಬಿಡು. ಅಂದ್ರೆ ನೀನ್ ಹೇಳಂಗೆ ಇದು ಕಣ್ಮುಂದೆ ಆಗ್ಲೇ ರೇಟ್ ಸಿಕ್ಬಿಡ್ತದಲ್ಲ, ಹೌದು ಅಲ್ಲೇ ಕೊಟ್ಟೋಯ್ತಾನೆ. ಆಮೇಲೆ ನಾವೇನು ಕರೆಯಂಗಿಲ್ಲ ಜನವ, ಮ್ಯಾಕ್ ಹತ್ಸಂಗಿಲ್ಲ, ಕೆಡಸಂಗಿಲ್ಲ, ತಗೊಂಡು ಮನೆ ತಗ ತಂದು ಹಾಕಳಂಗಿಲ್ಲ, ಮತ್ತ ಸುಲಿಯಂಗಿಲ್ಲ, ಅದು ಹಾಕಂಗಿಲ್ಲ, ಇಷ್ಟೆಲ್ಲ ಖರ್ಚು ಬೀಳ್ತದಲ್ಲಪ್ಪ. ಅಲ್ಲ ಒಂಥರ ನೀನ್ ಹೇಳಂಗೆ ಈಗ ಮೂರ್ ತರನು ಪ್ಲಾನ್ ಮಾಡ್ಕೋಬಹುದು. ಹೆಂಗೆ ಅಂತಂದ್ರೆ ಈಗ ತಕ್ಷಣಕ್ಕೆ ದುಡ್ಡು ಬೇಕಾ, ಎಳ್ನೀರಿ ಕೊಟ್ಕ, ಈಗ ಅದು ತಿಂಗಳಿಗೋ ಅಥವಾ 2 ತಿಂಗಳು 3 ತಿಂಗಳು ದುಡ್ಡು ಬೇಕಾ, ನೀನು ಕಾಯಿಗೆ ಹಾಕು. ತೀರಾ ನನಗೆ ವರ್ಷಕ್ಕೆ ಈ ಹಬ್ಬಕ್ಕೆ ಮದ್ವೆಗೆ ಮನೆ ಕೆಲಸಕ್ಕೆ ಅವಕ್ಕೆ ಬೇಕು ಅಂತಂದ್ರೆ ಕೊಬ್ಬರಿಗೆ ಹಾಕೊಳ್ಳೋದಪ್ಪ ಅಲ್ವಾ. ಈ ಲೆಕ್ಕಾಚಾರ ಮಾಡ್ಕೊಂಡ್ ಮಾಡಿದ್ರೆ ಆಮೇಲೆ ಈ ಅನಿತಕ್ಕ ಅವಳಲ್ಲ ಬಹಳ ಬುದ್ಧಿವಂತೆ. ಆಮೇಲೆ ನೀ ಕಾಣಂಗೆ ಆಗ್ಲೇ ಹೇಳಿಲ್ವ ಅವಳು ಆಗ್ಲಿ ಅಂತಂದ್ಲು ತೋಟದೊಳಗೆ ಹೋಗಿ ಎತ್ಕೊ ಬರ್ತಾ ಇದೀನಿ ಅಂತಂದ್ಲು, ಕಡೆ ಎರ್ಸಕ್ ಹಾಕಲ್ಲ ಅಂತ. ಈಗಾಗ್ಲೇ ಅಂತಳೆ ತೋಟದೊಳಗೆ ಹೋಗಕ್ಕಲ್ಲ ಅಂತಳೆ, ಅಂದ್ರೆ ನಾವ್ ಕಾಯಿ ಕೇಳ್ಬಿಡ್ತೀವಿ ಹಬ್ಬಕ್ ಬರ್ತದಲ್ಲ ಅಂತ. ಇಲ್ಲ ಬಿಡಪ್ಪ, ನಾವ್ ಕೇಳಕ್ ಹೋಗೋಣ? ಈಗ ನಾವ್ ನಾಲ್ಕ್ ಜನ ಕೇಳಬಾರ್ದು, ಕಂಡರ್ ಕೇಳಬಾರ್ದು ಅಂತ ನಾವು ನಾಲ್ಕ್ ನಾಲ್ಕು ಗಿಡ ಹಾಕೊಂಡಿಲ್ವಾ? ಅಲ್ಲ ಸರಿ, ಅಂದ್ರೆ ಅವಳು ಪಿಳ್ಳಾನು ಹಂಗಿರ್ಬೇಕು ಅಂತವ. ಅಲ್ಲ ಶಂಕರಣ್ಣ, ನಾನ್ ಹಬ್ಬಕ್ ಕೊಡ್ತೀನಿ ಸುಮ್ಕಿರು. ಹಬ್ಬಕ್ ಕೊಡ್ತಿ, ಹಬ್ಬಕ್ಕಿಂತ ಮುಂಚೆ ಎಲ್ಲಾರು ಕೊಟ್ಗಿಟ್ಟಿಯ. ಹಬ್ಬಕ್ ನೀನ ಕೊಡ್ತೇ ಬಿಡವ, ಅವನೇ ಕೊಡ್ಬೇಕು, ಕಾಯಿ ಕೊಡ್ಬೇಕಲ್ಲ. ತಂಗಿಗ್ ನೀನ ಕೊಡ್ಬೇಕು. ನಾನೇನಂದೆ ಅಲ್ವಾ, ನಾನ್ ಕೇಳಿದ್ದು ಜಾಸ್ತಿ ಕೊಟ್ಟಿದ್ರೆ ಅಂತ ಹೇಳಿತ್ತು. ನೀನ್ ನಿನಗ್ ಬಾಗ್ನ ಕೊಡಕ್ಕೆ ನಾನೇ ನಿನ್ನ ಹತ್ರ ಕಾಯ್ಸ್ಕೊಂಡ್ ಕೊಡ್ಲಾ? ಈಗ ಅಣ್ಣ ಹೇಳ್ದಂಗೆ ನಾವು ಮನೆ ಮಟ್ಟಿಗೆ ಹಾಕಂದಿದೀವಲ್ಲ ಮರ, ಅರಲ್ ಬರ ಎಳ್ನೀರ್ನ ಕುಯ್ಕೊಂಡು ತೆಂಗಿನಕಾಯಿನ ಸುಲ್ಕೊಂಡು ಮಾಡ್ಕೊಂಡ್ರೆ ಆಯ್ತದೆ ಅಣ್ಣಯ್ಯ. ಈಗ ಇದೆಂಗೋ ಆಯ್ತಪ್ಪ. ಅಲ್ಲ ಇದು ನೋಡು, ಈ ಒಳ್ಳೆ ವಿಷಯನೇ ಮಾತಾಡ್ತಿದ್ರ ನೀವು, ಅದನ್ನೇ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದೆ ನಾನು ಇವತ್ತು. ಈಗ ಹಿಂದೆಲ್ಲ ಏನಾಗ್ಬಿಡ್ತು ಅಂತ ಅಂದ್ರೆ, ಈಗ ಒಂದ್ 15-20 ವರ್ಷ 30 ವರ್ಷ ಹಿಂದೆ ಅಲ್ಲವ, ಈ ತೆಂಗಿನ ತೋಟ ಮಾಡ್ಬೇಕು, ತೆಂಗಿನ ತೋಟ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಎದ್ಬಿಟ್ರು. ಯಾಕೆ ಅಂತ ಅಂದ್ರೆ ಸುಲಭ, ಆಮೇಲೆ ನಾವು ಬದುಕಿರೋವರೆಗೂ ಫಸಲು ಕೊಡ್ತದೆ. ಒಂದ್ 6-7 ವರ್ಷ ನೋಡ್ಕೊಂಡ್ರೆ ಸಾಕು, ಅದಕ್ಕೆ ನೀರ್ ಹಾಕಂಗಿಲ್ಲ, ಉಳ್ಮೆ ಉಳ ಹಂಗಿಲ್ಲ, ಏನು ಮಾಡಂಗಿಲ್ಲ, ಕಳೆ ತೆಗಿಯಂಗಿಲ್ಲ, ಏನು ಇಲ್ವಲ್ಲ ಅಂತ ಹೇಳ್ಬಿಟ್ಟು ಮಾಡ್ಕೊಬಿಟ್ರು. ಈಗ ಜಾಸ್ತಿ ಆಗ್ಬಿಟ್ಟವೆ ಯಾವು ತೆಂಗಿನ ತೋಟಗಳು. ಈಗ ಒಂದ್ 15 ವರ್ಷದಿಂದ ಏನಾಗ್ಬಿಟ್ಟು ಶಂಕರಣ್ಣ, ಅದ್ರ ಜೊತೆಗೆ ಅಡಕೆನೂ ಹಾಕಬೇಕು ಅಂತ ಹೇಳ್ಬಿಟ್ಟು ಬಂದ್ಬಿಡ್ತು. ಅಂದ್ರೆ ತೆಂಗಿನ ಒಳಗೆ, ತೆಂಗಿನ ಒಳಗೆ ಹಾಕೊಂಡ್ರು ಎಲ್ಲೆಲ್ಲಿ ಜಾಗಿತ್ತು ಅಲ್ಲಿ ಹಾಕೊಳ್ಳೋದು. ಸಪರೇಟ್ ತೋಟ ಮಾಡೋದು ಅಂತ ನೀನಾಗ್ಲೇ ಹೇಳ್ತಿದ್ದಲ್ಲಪ್ಪ. ಈಗೆಲ್ಲ ಈ ಎಂತದ್ದು ಮಳೆ ಜಾಸ್ತಿ ಆಗಿ ಎಲ್ಲ ಮುಳುಗಡೆ ಆಯ್ತೈತೆ, ಎಲ್ಲ ಫ್ಲಡ್ ಗಿಡ್ಡು ಬಂದ್ಬಿಟ್ಟೈತೆ, ಭಾರಿ ತೊಂದರೆ ಆಯ್ತೈತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಲ್ಲ ನೀನು, ಅದು ಒಂದು ಸರಿನಯ ನೀನ್ ಹೇಳಿದ್ದು. ಆಮೇಲೆ ಎಲ್ಲೆಲ್ಲ ಏನ್ ಮಾಡ್ಬೇಕು ಅದನ್ನೇ ಮಾಡ್ಬೇಕು ಶಂಕರಣ್ಣ. ಈಗ ನೋಡಪ್ಪ, ಮಲೆನಾಡಲ್ಲಿ ಅಂತ ವೈನ್ ಆಗಿ ಭತ್ತ ಬೆಳೆಯೋರು, ಹೌದು, ಎಂತೆಂತ ಭತ್ತ ಬೆಳೆಯೋರು ಅಂತೀಯ? ಅಯ್ಯೋ ಆ ತಳಿಗಳು ಕೇಳ್ಬಿಟ್ರೆ ಗಂಸಾಲೆ ಅಂತೆ, ಅದಂತೆ ಇದಂತೆ, ಏನವೇನು ತಿಂತಾ ಇದ್ರೆ ಏನ್ ಇನ್ನೂ ಒಂದಷ್ಟು ಅನ್ನ ಹೇಳಿದ ತಕ್ಷಣ ನೆನಪಾಯ್ತು, ಆ ಗಂಸಾಲೆ ಐತಲ್ಲ, ಬರೀ ಭತ್ತದ ವಾಸನೆ ನೋಡ್ಬೇಕಿತ್ತು, ಇನ್ನ ಮಿಲ್ ಬಿಡ್ಸದ್ಮೇಲೆ ಅಕ್ಕಿ ಒಲೆ ಮೇಲೆನಾದ್ರೂ ಆ ಅನ್ನ ಕುದಿತಾ ಇದ್ರೆ ಅದ್ರದ್ದು ಬಿಡುವತ್ತಲೇ ಬಾಯಿ ನೀರು ಹೀಗೆ ಹೋಗುತ್ತೆ ಅಂತ. ಗಂಸಾಲೆ ಅಂತಂದ್ರೆ ಅದ್ ಗಂಸಾಲೆನೇ. ಇವೆಲ್ಲ ಹಾಕೊಳ್ಳೋರು ಎಂತೆಂತ ಬೆಳೆಯೋರು ಅಂತ ಅಂದ್ರೆ ಶಂಕರಣ್ಣ, ನನ್ಗೆ ನೆಂಟ್ರಿದ್ರು ಎಲ್ಲಿ ಸಕಲೇಶ್ಪುರ ಈ ಕಡೆ ಎಲ್ಲ ಮಲೆನಾಡ್ ಕಡೆ, ಅಲ್ಲಿ ಹೋದ್ರು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ತಿನ್ಬೋದಲ್ಲ ಅಂತ ಅನ್ಕೊಂಡು ಅನ್ನವ ಹೋಗಿವೆ. ಏನ್ ಕೆಂಪಕ್ಕಿ ಕೇಳ್ತೀಯ, ಕರಿ ಅಕ್ಕಿ ಕೇಳ್ತೀಯ, ಗಂಸಾಲೆ ಕೇಳ್ತೀಯ, ಒಲೆ ಸಾಳ ಚಿಪ್ಕ ಕೇಳ್ತೀಯ, ಅವೆಂತೆಂತ ಹಾಕರು, ರಾಜ್ಬುಡಿ ಬೇರೆ ಅದ್ರ ಜೊತೆಗೆ ಇಂಥವೆಲ್ಲ ಹಾಕಳರ. ಈಗ ಅಂತ ಇವೆಲ್ಲನು ಏನು ಗದ್ದೆ ಇದ್ವಲ್ಲ ಅಂತ ಚಂದಾಗಿ ಎಲ್ಲನು ಬದ ಹೊಡಿಯೋದು, ಅಡಕೆ ಹಾಕೋದು, ಬದ ಹೊಡಿಯೋದು, ಅಡಕೆ ಹಾಕೋದು, ಎಲ್ಲ ತೋಟ ಮಾಡಕತ್ಬಿಟ್ಟವ್ರೆ. ಅದಕ್ಕೆ ನೋಡಿಗ ಮಲೆನಾಡಿನಲ್ಲಿ ಈ ಗುಡ್ಡ ಮೇಡು ಕಾಡು ಎಲ್ಲಿತ್ತೋ ಬೇರೆ ಇನ್ನೇನು ಬೆಳೆಯಕ್ ಹಾಕಲ್ಲ ಅಂತ ಅನ್ಕೊಂಡು ಕಾಫಿ ಹಾಕಳರು. ಹೌದು, ಆ ಗುಡ್ಡದ ಕೆಳಗಡೆ ಇಲ್ಲಿ ಒಂದ್ ಸ್ವಲ್ಪ ಜಾಗ ಇರ್ತಾ ಸಣ್ಣ ಸಣ್ಣ ಮಕ್ಕಿ ಗದ್ದೆ ಅವು ಮಾಡ್ಕೊಂಡು ಅಲ್ಲಿಗೆ ಒಂದಷ್ಟು ಭತ್ತ ಗಿತ್ತ ಬೆಳ್ಕೊಳ್ಳರು. ಈಗ ಅಲ್ಲಿಗೆಲ್ಲ ತಂದು ಅಡಕೆ ಹಾಕೊಂಡ್ರು, ಅದ್ ತೆಗೆದು ಇನ್ನೇನು ಶುಂಠಿ ಬೆಳಿತೀನಿ ಅಂತ ಹೇಳ್ಬಿಟ್ಟು ಕಾಫಿನೂ ತೆಗೆದ್ರು. ಹಿಂಗೆಲ್ಲ ಮಾಡಿ ಆಮೇಲೆ ಈ ನೋಡು ಹೆಂಗೆ ಅಂತ ಅಂದ್ರೆ, ನಮ್ಮ ಮನುಷ್ಯನಿಗೆ 1000 ವರ್ಷಗಳ ಇತಿಹಾಸ ಐತೆ, ಕೃಷಿಗೆ ಹೆಚ್ಚು ಕಮ್ಮಿ 10,000 ವರ್ಷಗಳ ಇತಿಹಾಸ ಐತೆ. ನಾವು ನೋಡ್ತಾ ಇರೋದು ಈಗ ಒಂದು 30-40 ವರ್ಷದಿಂದ ಏನಾಯ್ತೈತೆ ಅನ್ನದ್ ನೋಡ್ತಾ ಇದ್ದೀವಿ ನಾವೇನು. ಈಗ ನಮ್ಗೆ ಗೊತ್ತಾಗದ ಅಂತದಿಂದ ನೋಡ್ತಾ ಇದೀವಿ ಆ ಹಿಂದಿನಿಂದ ಏನು ಎಲ್ಲಿ ಏನ್ ಮಾಡ್ಬೇಕು, ಯಾವ ಟೈಮಲ್ಲಿ ಮಾಡ್ಬೇಕು, ಏನ್ ಮಾಡಿದ್ರೆ ಹೆಂಗ್ ಬರ್ತದೆ ಅನ್ನೋದು ಗೊತ್ತಿತ್ತು. ಅದಕ್ಕೋಸ್ಕರ ಮಕ್ಕಿ ಗದ್ದೆ ಅಂದ್ರೆ ಮಕ್ಕಿ ಗದ್ದೆ ಮಾಡ್ಕೊಳ್ಳರು, ಕೆರೆ ಕೆಳಗಡೆ ಅಂತಂದ್ರೆ ಅಲ್ಲಿ ಗದ್ದೆ ಅಂತ ಮಾಡ್ಕೊಳ್ಳರು, ಇಲ್ಲಿ ಏನು ಬೆಳೆ ಬರೋದಿಲ್ವೋ ಅಲ್ಲಿ ಕಾಫಿ ಹಾಕೊಳ್ಳೋದು, ಈ ಮೆಣಸು ಹಾಕೊಳ್ಳೋದು, ಇವೇನ ಹಾಕೊಳ್ಳರು. ಈಗ ಎಲ್ಲ ಕಡೆ ನಾನು ಒಂದೇ ಬೆಳೆತೀನಿ, ದುಡ್ಡು ಯಾವ್ದು ಬರ್ತದ ಅದ ಹಾಕೊಳ್ಳಪ್ಪ. ಈ ಅನಿತಾ ಕೇಳ್ತಿದ್ಲು ಮನೆ ದಿವಸ, ಅವ್ರ ಊರಿಂದ ಯಾರ ತಂದ್ಬಿಟ್ಟು ದಾಳಿಂಬೆ ಹಾಕೊಬಿಟ್ಟವ್ರಂತೆ. ದುಡ್ಡು ಚೆನ್ನಾಗೈತಲ್ಲಪ್ಪ, ಅದ್ರಲ್ಲಿ 60-80 ರೂಪಾಯಿ ಸಿಕ್ತದ ಕೆಜಿಗೆ, ಒಂದೊಂದ್ಸರಿ 100 ಸಿಕ್ಕರು ಸಿಕ್ತು. ಹೌದೌದು, ಆಯ್ತಾ, ತಂದು ಹಾಕೊಳ್ಳರು. ಈಗ ನೋಡು ಅದು ಬರೋದ್ ಎಲ್ಲಿ ಅಂತ ಅಂದ್ರೆ, ಎಲ್ಲಿ ಕಡಿಮೆ ಮಳೆ ಬೀಳ್ತದ ಅಲ್ಲಿ ಚೆನ್ನಾಗ್ ಬರ್ತದೆ, ಎಲ್ಲಿ ಉಷ್ಣವಲಯ ಇರ್ತದ. ಉಷ್ಣವಲಯ ಈಗ ಬಿಜಾಪುರ, ಬಾಗಲಕೋಟೆ, ನಮ್ ಚಿತ್ರದುರ್ಗ, ಆ ಕಡೆಗೆ ಕೊಪ್ಪಳ, ಈ ಗಂಗಾವತಿ, ಇಂತ ಕಡೆ ಒಳ್ಳೆ ಬಿಸಿಲು ಬರ್ತದೆ, ಜಾಸ್ತಿ ಏನ್ ಮಳೆ ಆಗೋದಿಲ್ಲ, ಅಂತ ಕಡೆ ಬರೋದು, ಅಂತ ಕಡೆ ಬೆಳೆಯೋರು. ದುಡ್ಡು ಚೆನ್ನಾಗ್ ಬರ್ತದೆ ಅಂತ ಆಗ್ಬಿಡ್ತಲ್ಲ, ತಾಂಬೈಲಿ ಅರಸಿಕೆರಲ್ಲಿ ಹಾಕು, ಹಾಸನದಲ್ಲಿ ಹಾಕು, ತಿಪ್ಟೂರಲ್ಲಿ ಹಾಕು, ಸಕಲೇಶ್ಪುರದಲ್ಲಿ ಹಾಕೋರು ಮನೆ ದಿವಸ ಅಂತ ಅಂದ್ರೆ ಅವ್ರಿಗೇನು ಒಟ್ಟಿಗೆ ದುಡ್ಡು ಕೊಡ ಅಂತ ಬೆಳೆ ಬೆಳಿಬೇಕು, ಒಟ್ಟು ಕಮರ್ಷಿಯಲ್ ಕ್ರಾಪ್ ಬರ್ತದ ಬಿಡ್ತದ. ಈಗ ಬಂದಾದ್ಮೇಲೆ ನಾನು ಅಷ್ಟು ಖರ್ಚು ಮಾಡಿದ್ದೆ, ಇಷ್ಟು ಖರ್ಚು ಮಾಡಿದ್ದೆ, ಹಂಗಾಯ್ತು. ಈಗ 4 ಜನ ತಿಳಿದ ಅಂತ ಇರ್ತಾರೆ, ಅವ್ರ ನೋವು ಕೇಳ್ಬಿಟ್ಟು ಇಂಥದ್ ಬರ್ತದ ಬರೋದಿಲ್ವೋ, ಏನ್ ಕತೆ, ಏನ್ ಮಾಡ್ಬೇಕು, ಈ ತರದ ಒಂಚೂರು ಕೇಳ್ಕೋಬೇಕು. ನಮ್ ಜನಕ್ಕೆ ಆತ್ರ ಆತ್ರ ಬಂದು ಆಮೇಲೆ ಸ್ವಲ್ಪ ಅದೇ ಹಿಂಗೆ ದುಡ್ಡ ಆಯ್ತದಲ್ಲ. ಆಮೇಲೆ ಇನ್ನೊಂದೇನ್ ಗೊತ್ತಾ, ಬಿಗುಮಾನ ಹೋಗಿ ಕೇಳಬೇಕು, ಹೋಗಿ ನೋಡ್ಕೊ ಬರ್ಬೇಕು, ಬಂದ್ರು ಬರ್ಲಿ ಹೋದ್ರು ಹೋಗ್ಲಿ ನೋಡೋಣ. ಅದ್ ಬೆಳೆಯೋದ್ ಸ್ವಲ್ಪ ಹೊಸಿ ಕಷ್ಟನೆ ಅಂತೆ, ಬಹಳ ಔಷಧಿ ಹಾಕ್ಬೇಕು ಅದಕ್ಕೆ. ಗಿಡ ನೆಟ್ಟಾಗಿಂದ ಹಿಡ್ದು ಕಾಯಿ ಬಿಡೋವರೆಗೂ ದುಡ್ಡು ಚಲ್ತಿರ್ಬೇಕು, ಹಂಗ ಔಷಧಿ ಹಾಕ್ಬೇಕಂತೆ. ಎಲ್ಲ ಬೆಳೆದುನು ಮಳೆ ಬಂದ್ ಈಗ ಚುಕ್ಕಿ ರೋಗ ಬೇರೆ ಬರ್ತೈತಂತೆ ಅದಕ್ಕೆ. ಹಂಗೆ ಗೊತ್ತಾ, ಹಿಂಗ್ ಚೆಲ್ಲು ಹಂಗ್ ಬಾಚ್ಕಾಲ ಆಯ್ತವ್ರ ಲೆಕ್ಕಾಚಾರ ಅಲ್ವಾ, ಯಾವಾಗ್ಲೂ ಬರ್ಬೇಕಲ್ಲ ಹಂಗೆ ಬಾಚ್ಕೊಳಕ್ಕೆ. ಅಂದ್ರೆ ಅಣ್ಣ ಹೇಳ್ದಂಗೆ, ಬರ ಪ್ರದೇಶದಲ್ಲಿ ಬರೋ ಬೆಳೆ ತಗೊಂಡ್ ನೀನು ನೀರಿರೋ ಜಾಗದಲ್ಲಿ ಹಾಕಿದ್ರೆ ಎಲ್ಲಿ ಬಂದತ್ತ. ಹೌದು, ಇದು ಒಂದೇನಪ್ಪ, ಇದು ನಾನು ಈಗ ಏನ್ ಹೇಳಕೊರಟೆ ಅಂತ ಅಂದ್ರೆ, ಈ ಅದೇ ತೆಂಗಿನ ತೋಟ ಅಡಕೆ ತೋಟ ಅಂತ ಹೇಳಿದ್ನಲ್ಲ, ಅಡಕೆ ತೋಟ ತೆಂಗಿನ ತೋಟ ಎಲ್ಲ ಮಾಡಾಯ್ತು. ಈಗ ಎಲ್ಲಾ ತೋಟದಲ್ಲೂ ಏನಾರ ಒಂದ್ ಸಮಸ್ಯೆ ಬರ್ತವೆ. ನೀನ್ ಯಾರನ್ನಾರು ಕೇಳು, ಅಡಕೆ ತೋಟ ತೆಂಗಿನ ತೋಟ ಇದ್ದವ್ರಿಗೆ ಇಲ್ಲ ಫಸಲು ಕಡಿಮೆ ಆಗಿರ್ತದೆ, ಇಲ್ಲ ಗರಿ ಇಳೆ ಬಿಟ್ಕೊಂಡಿರ್ತವೆ, ಈಚು ಪಾಚು ಉದುರ್ತವೆ, ಹಿಂಗೇನೇನೋ ಏನೇನೋ ಸಮಸ್ಯೆ ಹೇಳಕೊಂಡ್ರು. ಅದಕ್ಕೆ ಏನು ಎತ್ತ ಅಂತ ಹೇಳ್ಬಿಟ್ಟು ನಾನು ಒಂಚೂರು ಯೋಚನೆ ಮಾಡಿದೆ, ನಾಲ್ಕಾರು ಜನ ಕೇಳಿದೆ ಯಾಕೆ ಹಿಂಗಾಯ್ತೈತೆ, ಅಷ್ಟು ಚೆನ್ನಾಗಿ ಬತ್ತದಿತ್ತು ಆಗ್ಲೇ ಹೇಳಿದ್ನಲ್ಲಪ್ಪ ನಾನು, ಎಂತದ್ದು ಮನುಷ್ಯಂಗೆ ಬದನೆ ಮರಕ್ ಬತ್ತದ ಅಂತವ, ಈ ಮರಕ್ಕೆ ಬತ್ತೈತಲ್ಲ ಕಾಯಿಲೆ, ಕಾಯಿಲೆ ಮನುಷ್ಯಂಗೂ ಬತ್ತದೆ ಮರಕ್ಕೂ ಬತ್ತದೆ, ಇದೇನು ಎತ್ತ ಅಂತ ಕೇಳಿದ್ರೆ, ಅವಾಗ ಕೆಲವರು ಹೇಳ್ತಾರೆ ಶಂಕರಣ್ಣ, ಈಗ ಮೊದ್ಲೆಲ್ಲವ ನಮ್ಮ ಬೇಸಾಯ ಪದ್ಧತಿ ಬೇರೆ ತರ ಇತ್ತು, ಹಂಗಾಗಿ ಅದೇನು ತೊಂದರೆ ಆಯ್ತಿರ್ಲಿಲ್ಲ. ಇತ್ತೀಚೆಗೆ ಏನಾಗೈತೆ, ಈಗ ಅಡಕೆ ತೋಟ ತೆಂಗಿನ ತೋಟ ಮಾಡಿದ್ರ ಅದಕ್ಕೇನು ಮಾಡಂಗೆ ಇಲ್ಲ, ಬುಟ್ಕೊಬಿಡೋದು, ಬಿಟ್ಕೊಂಡ್ಬಿಟ್ಟು ಈ ಬುಟ್ಕೊಂಡ್ ಸುಮ್ನೆ ಇರಕಾಕ್ಲಲ್ಲ, ಏನಾರ ಒಂದ್ ಮಾಡ್ಬೇಕಲ್ಲ, ಉಳ್ಸೋದು ತಿಂಗಳಿಗೆ ಒಂದ್ಸರಿ ಟ್ರಾಕ್ಟರ್ ಕರ್ಸೋದು ಉಳ್ಸೋದು, ನೀನು ಆರ್ ಕಟ್ಕೊಂಡು ಉಳದಾಗ ಗೊತ್ತಾಗೋದು ಉಳ್ಬೇಕೋ ಬೇಡವೋ ಅಂತ ಹೇಳ್ಬಿಟ್ಟು. ಈಗ ಹಂಗಿಲ್ಲ, ಟ್ರಾಕ್ಟರ್ ಕರ್ಸೋದು ಉಳ್ಸೋದು ದುಡ್ಡು ಕೊಡೋದು ಅವ್ರಿಗೆ, ಆಯ್ತಾ, ಈ ಆ ಒಟ್ಟಿಗೆ ಕಳೆ ಪಳೆ ಕಾಣಬಾರ್ದಲ್ಲಿ, ಈ ತರ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅದೊಂದು ಸಂಕಷ್ಟ ತಂದ್ಕೊಬಿಟ್ರು. ಈಗ ಅದು ಏನಾಗ್ಬಿಟೈತೆ ಅಂದ್ರೆ ಶಂಕರಣ್ಣ, ಈ ಟ್ರಾಕ್ಟರ್ ಹೆಚ್ಚು ಕಮ್ಮಿ 3,500 to 4,000 kg ಇರ್ತದಂತೆ. ಹೌದೌದು, ಭಾರ. ನಮ್ ಎತ್ತು ನೇಗ್ಲು ಎಷ್ಟಿರ್ತದಪ್ಪ, ಇರೋದಿಲ್ಲ ಎಷ್ಟು ಉತ್ತರ ಏನು ಅಂತ ಅನ್ನಿಸ್ತಾ ಇರ್ಲಿಲ್ಲ. ಆ ಭಾರಕ್ಕೆ ಮೇಲ್ಗಡೆ ಒಂದ್ ಸ್ವಲ್ಪ ಕೆರೆದಂಗ್ ಮಾಡ್ತದೆ, ಆ ಭಾರ ಇರ್ತದಲ್ಲಪ್ಪ ಅದು ಅದಕ್ ತಂಗ್ ಮಾಡ್ತದೆ. ಅಂದ್ರೆ ಈ ಕಡೆ ಉತ್ಕೊಂಡ್ ಹೋಗಿತ್ತಾ, ಇನ್ಗಡೆ ಮತ್ತದು ಅದ್ಕೊಂಬತ್ತದೆ, ಅದ್ಕೊಂಬತ್ತದೆ, ಆಯ್ತಾ. ಈ ಮೇಲ್ಗಡೆ ಬಿಡೋದು ಎಷ್ಟು ಕೆರೀತದೆ, ಅಷ್ಟೇ ಒಂದ್ ಅರ್ಧ ಅಡಿ, ಅಷ್ಟೇ ಜಾಸ್ತಿ ಅಂದ್ರೆ ಒಂದ್ ಮುಕ್ಕಾಲು ಅಡಿ. ನೀನ್ ಎಂಬಿಪ್ಲೋ ಅವಯವ ಹಾಕ್ಸಿದ್ರೆ ಒಂದೂವರೆ ಒಂದಡಿ ಬರ್ಬೋದು, 2 ಅಡಿವರೆಗೂ ಬರ್ಬೋದು. ಇನ್ನು ಅದ್ರ ಕೆಳಗಡಿಕಂತೂ ಒತ್ತಡ ಎದ್ದೇ ಇರ್ತದಲ್ಲ, ಅದು ಕೂರ್ತೈತೆ. ಇದು ಏನ್ ತೊಂದರೆ ಆಗ್ಬಿಟೈತೆ ಅಂತ ಅಂತಂದ್ರೆ, ಈಗ ಮೊದ್ಲೆಲ್ಲವ ನಾನು ಹೇಳಂಗೆ ಕೈಲಿ ಹಾಕಲ್ವಲ್ಲ ಅಂತ ಅನ್ಕೊಂಡು ನಾವು ಯಾವಾಗ್ಲೂ ಒಂದೊಂದ್ಸರಿ ಉಳಿವ, ಒಂಚೂರು ಮುಂಗಾರು ಬಂದಾಗ, ಈ ಆಮೇಲೆ ಮುಂಗಾರು ಬರೋದಕ್ಕಿಂತ ಮೊದ್ಲು ಕಟ್ತಾರಲ್ಲಪ್ಪ ಆರ, ಮೊದ್ಲು ಕಟ್ತಿದ್ರಲ್ಲ ಫಸ್ಟ್ ಮಳೆ ಬಂದಾಗ ಕಟ್ಬಿಡು ಅಂತ ಹೇಳ್ಬಿಟ್ಟು ಆ ತರದೆಲ್ಲ ಒಂದಷ್ಟು ಮಾಡ್ಕೊಳ್ಳಾರ, ಅವಾಗ ಮಾತ್ರ ಉಳಿತಿದ್ದ ಒಂದ್ ಜಾಸ್ತಿ ಅಂತ ಅಂದ್ರೆ 2-3 ಸರಿ ಉಳಿತಾ ಇದ್ದ ಅಷ್ಟೇ. ಈಗ ಹಂಗಲ್ಲ, ಈಗ ಕಳೆ ಬೇರೆ ಬರೋದಕ್ಕೂ ಅದಕ್ಕೂ ಏನ್ ಕರ್ಕೊಂಬ ಟ್ರಾಕ್ಟರ್ ಉಳಿಸು, ಮನೇಲಿ ಇದ್ರಂತೂ 15 ದಿವಸಕ್ಕೂ ಒಂದೊಂದಕ್ಕೆ ಹೊಡೆದು ಬಿಡ್ತಾರೆ, ಅದು ಉತ್ತು ಉತ್ತು ಮಣ್ಣೆಲ್ಲ ಬಾರಿ ಕೂರ್ತೈತಂತ. ಆಮೇಲೆ ಈ ತೆಂಗು ಅಡಕೆದಲ್ಲಿ ಹೆಂಗೆ ಅಂತ ಅಂದ್ರೆ ಶಂಕರಣ, ಈ ಬೇರ್ಗಳಿರ್ತವಂತೆ, 3 ತರ ಬೇರ್ ಇರ್ತವಂತೆ. ಮೂರ್ ತರ ಬೇರು ಅಂತ ಅಂದ್ರೆ, ಒಂದು ಸಪೋರ್ಟಿಂಗ್ ಬೇರು ಅಂತ ಹೇಳ್ಬಿಟ್ಟು, ಅಂದ್ರೆ ಗಿಡ ನಿಲ್ಬೇಕಲ್ಲಪ್ಪ, ಗಾಳಿ ಮಳೆ ಎಲ್ಲನ ತಡ್ಕೊಂಡು ನಿಲ್ಬೇಕಲ್ಲ, ಅದಕ್ಕೆ ಅದು ನೇರವಾಗಿ ನಿಂತ್ಕೊಳ್ಳೋದಕ್ಕೆ ಸಪೋರ್ಟ್ ಮಾಡೋ ಅಂತ ಕೆಲವು ಬೇರ್ಗಳು. ಇನ್ನೊಂದ್ 2 ತರದ ಬೇರ್ಗಳಿರ್ತವಂತೆ, ಒಂದು ಬೇರು ಉಸಿರಾಟ ಮಾಡಕ್ಕೆ, ಈಗ ಅದಕ್ಕೆ ಬೇಕಲ್ಲಪ್ಪ ಜೀವಂತವಾಗಿರಕ್ಕೆ, ಜೀವಂತವಾಗಿರಕ್ಕೆ ಅದು ಉಸಿರಾಟ ಮಾಡ್ತದೆ. ಆ ಉಸಿರಾಟ ಮಾಡಕ್ ಒಂದ್ ಬೇರು, ಆಮೇಲೆ ನಾವೇನ್ ಗೊಬ್ಬರ ಗೋಡು ಅಂತ ಹಾಕ್ತಿವೋ ಮಣ್ಣಲ್ಲಿರೋ ಅಂತ ಎಲ್ಲ ಪೋಷಕಾಂಶಗಳನ್ನು ಅದಕ್ಕೆ ಒದಗಿಸ್ಬೇಕಲ್ಲ ಮೇಲ್ಗಡಿಕೆ, ಅದಕ್ಕೊಂದು ಬೇರು. ಇವೆರಡು ಬೇರುವೆ ಮೇಲ್ಗಡೆಲ್ಲ ಇರ್ತವಂತೆ. ಯಾವ ನಾನು ಹೇಳಿದ್ನಲ್ಲ ಉಸಿರಾಟ ಬೇರು, ಮತ್ತೆ ಗಟ್ಟಿ ನಿಂತ್ಕೊಳ್ಳೋದು, ಗಟ್ಟಿ ನಿಂತ್ಕೊಳ್ಳೋದು ಕೆರಡಿಕ ಹೋಗ್ಬಿಡ್ತದೆ, ಈ ಕಡೆಕ್ಕೂ ಇರ್ತದೆ ಒಂದೊಂದು ಕೆರಡಿಕ ಹೋಗ್ಬಿಡ್ತದೆ. ಇನ್ನೊಂದು ಈ ಪೋಷಕಾಂಶಗಳನ್ನ ಒದಗಿಸ್ಬೇಕಲ್ಲ ಅದಕ್ಕೆ ಗಿಡಕ್ಕೆ, ಅವೆರಡು ಮೇಲ್ಗಡೆ ಇರ್ತವಂತೆ. ಮೇಲ್ಗಡೆ ಅಂತ ಅಂದ್ರೆ ಎಷ್ಟು ಮೇಲ್ಗಡೆ, ಒಂದು 1/4 ಅಡಿಯಿಂದ 3/4 ಅಡಿ ಮೇಲ್ಗಡೆ ಅಷ್ಟೇ ಇರ್ತವೆ. ನೀನು 15 ದಿವಸಕ್ಕೊಂದ್ಸರಿ ಕರ್ಕರದ ಉಳಿಸಿದ್ರೆ ಕಟ್ಟಾಗದೇ ಇರ್ತವ ಅಲ್ಲಿ, ಅದು ಉಸಿರಾಟ ಮಾಡಕ್ಕಾಗಲ್ಲ, ಮತ್ತೆ ಅದಕ್ಕೆ ಪೋಷಕಾಂಶಗಳು ಹೋಗಲ್ಲ. ಇನ್ ನೀನ್ ಬಿಡು ಕಾಯಿ ಬಿಡು ಅಂದ್ರೆ ಏನ್ ಬಿಡ್ತದ ಅತ್ತಾನೆ, ಬೇರೆ ಹರಿದೋದ್ಮೇಲೆ ಇನ್ನಲ್ಲಿ ಮತ್ತೆ ನೀನ್ 15 ದಿವಸಕ್ಕೊಂದ್ಸರಿ ಉಳಿತೀಯಲ್ಲ ಅದು ಉಸಿರು ಕಳಂಗೆ ಇಲ್ವಲ್ಲ, ಇದು ಒಂದು ಸಮಸ್ಯೆ. ಎರಡನೇದೇನು, ಈಗ ನನ್ನ ಹೊಲ ಚೆನ್ನಾಗಿ ಕಾಣಬೇಕು, ಇದ್ ಮಾಡ್ಬೇಕು, ಏನೋ ಒಂದ್ ಮಾಡ್ಬೇಕಲ್ಲಪ್ಪ, ಮಾಡ್ಬೇಕು ಅಂತ ಅನ್ಕೊಂಡು ನೀನ್ ಬ್ಯಾಸ್ಕಲ್ಲಿ ಹೋಗ್ಬಿಟ್ಟು ಗೋಡ್ ಹೊಡ್ಕ, ಇನ್ನೊಂದ್ ಸ್ವಲ್ಪ ಬೇಸ್ಕಲ್ಲಿ ನೀನು ಕೆಮ್ಮಣ್ಣು ಹೊಡ್ಕ, ಎಲ್ಲಿ ಸಿಕ್ತ ಚೆನ್ನಾಗಿ ತಗೊಂಬ ಹೊಡ್ಸು, ತಗೊಂಬ ಹೊಡ್ಸು. ಇವು ಮೊದ್ಲೇ 1/4 ಅಡಿ ಒಳಗಡೆ ಇರ್ತಾವಲ್ಲ, ಅದ್ರ ಮೇಲ್ಗಡೆ ನೀನ್ ಕಮ್ಮಿ ಹೊಡ್ಸಂಗಿಲ್ಲ. ಈಗ ಮೊದ್ಲು ಗಾಡಿ ಹೊಡೆಯದಾಗಿದ್ರೆ ಒಂದ್ 1/4 ಇಂಚು, ಒಂದ್ 1/2 ಇಂಚು, ಜಾಸ್ತಿ ಅಂದ್ರೆ ಒಂದ್ 3 ಇಂಚು ಹೊಡ್ಕೊಳ್ಳರು, ಆಯ್ತಾ, ಯಾಕಂದ್ರೆ ಗಾಡಿಲಿ ಏರ್ಬೇಕಾಯ್ತಲ್ಲ. ಈಗೆಲ್ಲವ JCP ಬಗ್ ಕೊಡ್ತವೆ, ಈ ಟ್ರಾಕ್ಟರ್ ತಂದ್ ಹಾಕ್ತವೆ, ಏನ್ 1 ಅಡಿ, 1.5 ಅಡಿ, 2 ಅಡಿ, 3 ಅಡಿ, ನೀನ್ 1 ಅಡಿ ಹೊಡ್ಸಿದ್ಯಾ ಹಾಕು, 1 ಅಡಿ ಹಾಕ್ಸು. ನಾನ್ ಒಂದೂವರೆ ಹಾಕ್ತಿದ್ನ ಅನಿತಕ್ಕ ಸಾಂಬ ಎರಡೆ ಹಾಕ್ರೆ ನೋಡೋಣ ಅದೇನಾಯ್ತದ ನಂದೊಟ್ಟಿಗೆ ಚೆನ್ನಾಗ್ಬೇಕು ಅಂತ ಅನ್ಕೊಂಡು ಈ ಬೇಲ್ಗಡೆ ಎಲ್ಲ ಬೇರೆಲ್ಲ ಮುಚ್ಕೊಂಡು ಶಕ್ರಣ ಅವು ಉಸಿರಾಡಂಗಿಲ್ಲ ಈ ಪೋಷಕಾಂಶ ಆಮೇಲೆ ಮಣ್ಣಲ್ಲಿ ಮೇಲ್ಮಣ್ಣ ಏನಿರ್ತದ ಅದ್ರಲ್ಲಿ ಮಾತ್ರ ಪೋಷಕಾಂಶ ಇರ್ತದೆ ನೀನು ಕೆರೆ ಒಳಗಡೆ ತಗೊಂಬತ್ತಿಯಲ್ಲ ಬಕ್ಕಂದ್ ಬಕ್ಕಂದು ಆ ಮಣ್ಣು ಆಮೇಲೆ ಇದೆಲ್ಲ ಹೆಂಗೆ ಅಂತ ಕೆಮ್ಮಣ್ಣ ಹೆಂಗೆ ಅಂತ ಅಂದ್ರೆ ನೀನು 6 ಅಡಿ 8 ಅಡಿ 10 ಅಡಿವರೆಗೂ ಬಗೆಯೋದು ತರದು ಅದ್ರೊಳಗೆ ಏನಪ್ಪ ಸತ್ವನೇ ಇರಕ್ಕಲ್ಲ ಇಂಥವೆಲ್ಲ ಹೇರ್ಕೊಂಡು ಉತ್ತರಾಡಕ್ ಆಗದಂಗೆ ಇನ್ನವ್ ಹೇರಕ್ಕೆ ಅಂತ ಹೇಳ್ಬಿಟ್ಟು ಟ್ರಾಕ್ಟರ್ಗಳು ಬೇರೆ ಓಡಾಡ್ತಾವಲ್ಲ ಉಳಕ್ಕೂ ಓಡಾಡ್ತವೆ ಇನ್ನೂ ಅಧಿಕತ್ ಮಣ್ಣು ಇನ್ನೂ ಅಧಿಕತ್ ಹಿಂಗ ಅಧಿಕಂದ ಅಧಿಕಂದು ಭಾರಿ ತೊಂದರೆ ಆಗ್ಬಿಟ್ಟೈತೆ ಹಂಗಾಗಿ ಆಮೇಲೆ ಅದ್ರಲ್ಲಿ ಏನು ಬೆಳೆ ಮಾಡಂಗಿಲ್ಲ ಒಂದು ನೆಪ ಏನು ಇದು ನೆರಳಲ್ಲಿ ಏನೋ ಬರಕ್ಕಲ್ಲ ಏ ತೆಂಗಿನ ಗಿಡ ಅಲ್ವಾ ನೆರಳಲ್ಲಿ ಏನೋ ಬರಕ್ಕಲ್ಲ ಅಂತ ಅನ್ಕೊಂಡು ಏನು ಹಾಕಂಗಿಲ್ಲ ನೀನ್ ಏನೋ ಬರ್ದಿದ್ರು ಒಂದಷ್ಟು ಹಸಿರಲೆ ಗೊಬ್ಬರಕ್ಕಾರ ಹಾಕ ಒಂದಷ್ಟು ಬೀಜ ತಂದ್ ಚೆಲ್ಲು ನೀನ್ ಸುಮ್ನೆ ಬೇಕಾದ್ರೆ ಒಂದಷ್ಟು ಶಂಕರಣ ಎಲ್ಲೆಲ್ಲಿ ಬಿಸಿಲು ಬೀಳ್ತದ ಅಂತ ಕಡೆಗೆ ಒಂದಷ್ಟು ತೊಗರಿ ಹಾಕ ಅದ್ ಎಷ್ಟು ಎಂತ ಕೆಲಸ ಮಾಡ್ತದೆ ಎಲೆ ಉದುರಿಸ್ತದೆ ಬೇಕಾದಷ್ಟು ಪೋಷಕಾಂಶ ಸಿಗ್ತದೆ ಇನ್ ಸೈಡ್ ಅಲ್ಲಿ ಎಲ್ಲೆಲ್ಲಿ ಪದ ಪದ ಇರ್ತಾವ ಈಗ ಲಿರಿಸಿಡಿ ಹಾಕೊಳ್ಳದಪ್ಪ ಕಡ್ ಹಾಕೋದು ಒಂದ್ 3 ತಿಂಗಳು 4 ತಿಂಗಳಿಗೆ ಒಂದ್ಸರಿ ಕಡ್ ಹಾಕಿದ್ರೆ ಒಂಚೂರು ಪೋಷಕಾಂಶ ಸಿಗ್ತದೆ ಆಯ್ತಾ ಹಂಗು ಬೇಡ ಅಂದ್ರೆ ಒಂಚೂರು ಹುಳಿ ಕಾಳು ಉಕ್ಕಂಬಂದ್ರಳು ತಡ್ನಿ ಅವ್ರೆ ನಿನ್ಗೆ ಏನ್ ಸಿಗ್ತದ ಮುಂಗಾರಲ್ಲಿ ಒಂದು ಉಕ್ಕೆ ಉಡಿಸ್ತು ನೀನ್ ಉಳಿಸ್ಲೇಬೇಡ ಅಂತ ಅನ್ನೋದಿಲ್ಲ ಬಿಟ್ಬಿಡ್ಬೇಕಾರೆ ಈಗ ಎಲ್ಲಿ ತೆಂಗಿನ ಮರ ಇರ್ತದ ಆ ಕಡೆಗೆ ಒಂದು 5 ಅಡಿ ಈ ಕಡೆಗೆ ಒಂದು 5 ಅಡಿ 5 ಅಡಿ ಬಿಟ್ಬಿಟ್ಟು 5 ಅಡಿ ಬಿಟ್ಬಿಟ್ಟು ಮಧ್ಯದಲ್ಲಿ ಎಲ್ಲಿ ಜಾಗ ಸಿಗ್ತದ ಉತ್ಕಾಳದಲ್ಲಿ ಉತ್ಕಂಡ್ ತರದು ಕಾಳೆಗಳನ್ನೇ ಚೆಲ್ಲದು ಹಿಂಗೆ ಏನು ಬೆಳೆ ಮಾಡ್ದೇ ಇರೋದ್ರಿಂದಲೇ ಈ ತರದ ಸಮಸ್ಯೆ ಆಯ್ತಾವೆ ಆಯ್ತಾ ಅದಕ್ಕೋಸ್ಕರವ ಈಗ ನೀವು ಎಲ್ಲ ತೋಟ ಇಟ್ಟರ್ರೆ ತೆಂಗಿನ ತೋಟ ಅಡಕೆ ತೋಟ ಇಟ್ಟರ್ರೆ ಜಾಸ್ತಿ ಇಲ್ಲ ಕಂದ್ಬಿಡು ಇರ್ಲಿ ಎಷ್ಟಾರು ಇರ್ಲಿ ನೀನು ಮತ್ತೆ ಕಡಿಮೆ ಐತೆ ಅಂತ ಅನ್ಕೊಂಡು ನೀನು ಮೇಲೆ ವಾರಕ್ಕೊಂದೊಂದ್ಸರಿ ಕರ್ಕೊಂಡ್ಬಂದು ಉಳಿಸ್ಬಿಟ್ಟಿಯ ನೀನು ಆಯ್ತಾ ಹಿಂಗ್ ಈ ತರದೆಲ್ಲ ಪ್ರಾಬ್ಲಮ್ ಮಾಡ್ಕೊಂಡು ಈ ತರ ಆಗ್ಬಿಟ್ಟವೆ ಈಗ ತೆಂಗು ಅಡಕೆ ಬಾರಿ ಸಂಕಷ್ಟದಲ್ಲಿರೋ ಬೆಳೆಗಳು ನನ್ನ ಪ್ರಕಾರ ಯಾಕೆ ಅಂತ ಅಂದ್ರೆ ನೀನು ಮಣ್ಣೋಡ್ಸೋದು ಉಳಿಸೋದು ಮಾಡಿದ್ರೆ ಇನ್ನೇನಾಗ್ತದೆ ಅಲ್ಲ ನೀನು ಕಷ್ಟ ಕಷ್ಟ ಅಂದ ತಕ್ಷಣ ಈಗ ನನ್ ಕಷ್ಟ ಯಾರಿಗೆ ಹೇಳಣ್ಣ ಇಲ್ಲಿ ಎದೆ ಬೇರೆ ಉರಿತ ಕೂತೈತೆ ಆಗ್ಲಿಂದ ಕಷಾಯ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅದನ್ನ ಕಷಾಯನ ಕಡೆ ಕೊಡ್ಸು ಮಾಡ್ತಾ ತಡೆಯಪ್ಪ ಸಾಂಬಾರ್ ಬೀಜದ್ದ ಸಾಂಬಾರ್ ಬೀಜದ್ದು ಮತ್ತೆ ಚಕ್ಕೆನೂ ಹಾಕ್ಬಿಟ್ಟು ಮಾಡ್ತಾ ಸ್ವಲ್ಪ ಕುದಿಬೇಕಲ್ಲ ಅದು ಅಲ್ಲ ಈಗ ನಿಮ್ಮ ಮನೆಯವ್ರಿಗೆ ಗೊತ್ತಾಗಿರ್ಬೇಕು ನಾ ಬಂದು ಕೆಂಪ ಕೂತಿರೋದು ನೋಡಿ ಏನಾರು ಇಟ್ಟವ್ರ ಏನೋ ಅಣ್ಣ ಹಸಿ ಬೇಗ ಕೊಡ್ಸೋಣ ಕೃಷಿ ವಿದ್ಯಮಾನಗಳ ಕುರಿತು ಮಾತುಕತೆ ಅಳ್ಳಿಕಟ್ಟೆ ಇದುವರೆಗೆ ಮೂಡಿ ಬಂತು. ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಮತ್ತು ಅನಿತಾ ಎಸ್ ಜಿ. ಈಗ ರೈತರಿಗೆ ಹವಾಮಾನ ವರದಿ. ನಾಳೆ ಸಂಜೆಯವರೆಗಿನ ಹವಾಮುನ್ಸೂಚನೆಯಂತೆ ಹಾಸನ ಜಿಲ್ಲೆಯಾದ್ಯಂತ ಸಾಮಾನ್ಯವಾಗಿ